ವಿದ್ಯಾರ್ಥಿ ವೇತನ ಯೋಜನೆಯಿಂದ ರಾಜ್ಯದ 30 ಲಕ್ಷ ರೈತ ಕುಟುಂಬಗಳಿಗೆ ಪ್ರಯೋಜನ, ಸಚಿವ ಬೈರತಿ ಬಸವರಾಜ್. ವಿಶ್ವ ಪ್ರವಾಸೋದ್ಯಮ ದಿನ, ಕರಾವಳಿ ಪ್ರದೇಶಗಳಿಗೆ ಹೆಚ್ಚಿನ ಆದ್ಯತೆ, ಸಚಿವ ಎಸ್ ಅಂಗಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 6:50.43. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆಚ್ಚನ್ನ ಆಸರಿಯು ಆಗದು ನಿರಾಸರೇ ಎಂದು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಆತ್ಮ ಯೋಜನೆ ಕುರಿತು ಚಿತ್ರಗಿ ಕುಮಟಾದ ಚೈತ್ರಾ ಉದಯನಾಯ್ಕ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಈಗ ಚೈತ್ರಾ ಉದಯನಾಯ್ಕ ಇದ್ದಾರೆ. ಇವರು ಕೃಷಿ ಇಲಾಖೆಯಲ್ಲಿ ಆತ್ಮ ಅಂತ ಒಂದು ಯೋಜನೆ ಇದೆ, ಯೋಜನೆ ಅಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಆತ್ಮ ಅಂದ್ರೇನು ಮತ್ತು ಅದು ಯಾಕೆ ಪ್ರಮುಖವಾಗಿ ರೈತರಿಗೆ ತಿಳಿಸಿಕೊಳ್ಳಾಗ್ತಾ ಇದೆ, ಅಲ್ಲಿ ಏನೇನು ಚಟುವಟಿಕೆಗಳು ನಡೀತಾ ಇದಾವೆ, ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ನಿಟ್ಟಿನೊಳಗೆ. ನಮಸ್ಕಾರ ಚೈತ್ರ. ನಮಸ್ಕಾರ ಸರ್. ಆತ್ಮ ಯೋಜನೆ ಏನಿದು ಆತ್ಮ ಅಂದ್ರೆ? ಸರ್, ನನ್ನ ಹೆಸರು ಚೈತ್ರ. ನಾನು ಬಾಸ್ಕೋಡ್ ಹೋಬಳಿಯಲ್ಲಿ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಆತ್ಮ ಅಂದ್ರೆ ಕೃಷಿ ತಂತ್ರಜ್ಞಾನ ನಿರ್ವಹಣಾ ಸಂಸ್ಥೆ. ಈ ಆತ್ಮ ಯೋಜನೆಯಲ್ಲಿ ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ, ರೇಷ್ಮೆ, ಪಶು ಎಲ್ಲ ಇಲಾಖೆಗಳನ್ನು ಸೇರಿ ಆದ ಯೋಜನೆ ಇದು. ಇದರಲ್ಲಿ ರೈತರಿಗೆ ಹೊಸ ತಂತ್ರಜ್ಞಾನ ತಿಳಿಸಿಕೊಡೋದು ಇದ್ರ ಉದ್ದೇಶ ಆಗಿರುತ್ತದೆ. ನಮ್ಮ ಯೋಜನೆಯಲ್ಲಿ ರೈತರಿಗೆ ತರಬೇತಿ, ಅಧ್ಯಯನ ಪ್ರವಾಸ, ಪ್ರಾತ್ಯಕ್ಷಿಕೆ, ರೈತ ಕ್ಷೇತ್ರ ಪಾಠಶಾಲೆ ಮತ್ತು ಗುಂಪುಗಳ ರಚನೆ ಹೀಗೆ ಇತ್ಯಾದಿ ಕಾರ್ಯಕ್ರಮಗಳು ಇರ್ತದೆ. ಈ ಅಡಿಯಲ್ಲಿ ಹೇಗೆ ಅವನ್ನೆಲ್ಲನೂ ಕಾರ್ಯಕ್ರಮ ಅನುಷ್ಠಾನಗೊಳಿಸಬೇಕು ಮತ್ತೆ ರೈತರಿಗೆ ಇದು ಯಾವ ರೀತಿ ಅನುಕೂಲ? ಈಗ ರೈತರ ತರಬೇತಿ ಅಂದ್ರೆ ಸರ್, ನಾವು ರೈತರ ಹೊಲಗಳಿಗೆ ಹೋಗಿ ಅವ್ರ ಗ್ರಾಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಂದ ವಿವಿಧ ಯೋಜನೆಗಳ ಬಗ್ಗೆ ಮತ್ತು ವಿವಿಧ ತಾಂತ್ರಿಕತೆಗಳ ಬಗ್ಗೆ ರೈತರ ಮಾಹಿತಿ ಕೊಡ್ತೀವಿ. ಮತ್ತು ಅಧ್ಯಯನ ಪ್ರವಾಸ, ಪ್ರಗತಿಪರ ರೈತರ ಅಂತ ಬೇರೆ ಬೇರೆ ತಾಲೂಕು ಜಿಲ್ಲೆಗಳಲ್ಲಿ ಇರ್ತರು. ಅವ್ರು ಹೊಸ ಹೊಸ ತರದ ತಂತ್ರಜ್ಞಾನ ಬಳಸಿ ಅವ್ರ ಹೊಲವನ್ನು ಬೆಳೆಸ್ಕೊಂಡಿರ್ತರು. ಅಲ್ಲೆಲ್ಲ ನಮ್ಮ ಈ ಕಡೆ ರೈತರನ್ನ ಕರ್ಕೊಂಡೋಗಿ ಅಲ್ಲಿ ಮಾಹಿತಿಯನ್ನ ನೀಡ್ತೇವೆ ಅವ್ರಿಗೆ. ನಮಗಿಂತ ಮಾಹಿತಿ ಬೇಕು ಅಂತೇಳಿ ಅವ್ರು ತೀರ್ಮಾನ ಮಾಡ್ತಾರೋ ಅಥವಾ ನೀವು ಇಲಾಖೆಯಿಂದ ತೀರ್ಮಾನ ಮಾಡ್ತಾರೋ ಹೇಗೆ? ಇಲ್ಲ, ನಾವು ರೈತರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಾವು ಹೀಗೆ ಟೂರ್ ಅನ್ನು ಏರ್ಪಡಿಸಿದ್ದೇವೆ, ನಿಮ್ಗೆ ಯಾವ ತರ ಮಾಹಿತಿ ಬೇಕು, ಯಾವ ಬೆಳೆಗಳ ಬಗ್ಗೆ ಬೇಕಂತ ಕೇಳಿಕೊಂಡು ನಾವು ಎಲ್ಲ ಕಡೆ ವಿಚಾರಿಸಿ ರೈತರನ್ನ ಕರ್ಕೊಂಡು ಹೋಗ್ತೇವೆ. ಸಾಮಾನ್ಯವಾಗಿ ನೀವು ನೋಡಿದ ಹಾಗೆ ರೈತರಿಗೆ ಯಾವ ವಿಷಯದೊಳಗ ಇನ್ನೂ ಹೆಚ್ಚಿನ ಮಾಹಿತಿ ಕೊಡಬೇಕಾಗಿದೆ ಅಂತ ಅನ್ಸುತ್ತೆ? ಕೃಷಿಯಲ್ಲಿ ಹೆಚ್ಚಿನದಾಗಿ ಮುಂದುವರೆದಿದ್ದಾರೆ ಸರ್. ಆದ್ರೆ ಹೊಸ ಯಂತ್ರಗಳ ಬಳಕೆ ಎಲ್ಲ ಸ್ವಲ್ಪ ಕಡಿಮೆ ಉಂಟು ನಮ್ ಸೈಡ್. ಈ ಪವರ್ ಟಿಲ್ಲರ್ ಬಳಕೆ, ಕೋನವೀಡರ್ ಬಳಕೆ, ಹೀಗೆ ಕಟಾವ್ ಮಷಿನ್ ಬಳಕೆ ಅಂತದೆಲ್ಲ ಸ್ವಲ್ಪ ಕಡಿಮೆನೆ ಉಂಟು ಈ ಕಡೆ. ಅದ್ರ ಬಗ್ಗೆನೆ ನಾವು ಜಾಸ್ತಿ ಒತ್ತು ಕೊಡ್ತಾ ಇದ್ದೇವೆ. ಅಂದ್ರೆ ಈಗ ಕೃಷಿ ಯಂತ್ರ ಧಾರೆ ಬಂತು, ಬಂದ ನಂತರ ಕೃಷಿ ಯಂತ್ರಗಳ ಬಳಕೆ ಕೂಡ ಹೆಚ್ಚಾಯ್ತು. ಮತ್ತೆ ಅದನ್ನು ಅಲ್ಲಿ ನಾವು ಬಾಡಿಗೆ ತಗೊಂತೀವಿ ಅಥವಾ ಅವರೇ ಬಂದು ಅದನ್ನ ನಾಟಿ ಮಾಡೋದಾಗಿರ್ಬೋದು ಅಥವಾ ಅಂತರ್ ಬೇಸಾಯ ಮಾಡೋದಾಗಿರ್ಬೋದು ಇಂಥವೆಲ್ಲನೂ ಅವರು ಬರ್ತಾರೆ. ಒಂದ್ವೇಳೆ ನಾವು ಮಷಿನ್ ಅಷ್ಟೇ ಬೇಕು ಅಂತೇಳಿದ್ರೆ ನಾವು ಮಾಡಬೇಕಾಗುತ್ತೆ. ಅಲ್ಲಿ ಏನು ತಂತ್ರಜ್ಞಾನ ಬೇಕು ಅವರಿಗೆ, ರೈತರಿಗೆ ಏನು ತಿಳುವಳಿಕೆ ಹೆಚ್ಚಾಗಿ ಬೇಕಾಗಿದೆ? ಇಲ್ಲ ಮಷಿನ್ ಬಳಕೆ ಬಗ್ಗೆ ರೈತರು ಸ್ವಲ್ಪ ತಿಳುವಳಿಕೆ ಕಡಿಮೆನೇ ಉಂಟು ಸರ್. ಈಗ ಯಂತ್ರಧಾರಿಯವರು ಕೂಡ ಬಂದು ರೈತರ ಹೊಲಗಳಲ್ಲೇ ಬಂದು ಅವ್ರ ಮಾಹಿತಿಯನ್ನು ನೀಡ್ತಾರೆ ಈ ತರ ಮಾಡಬೇಕು ಅಂತೆಲ್ಲ. ರೈತರಿಗೆ ಅದರ ಬಳಕೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು. ಈಗ ಪಶು ಸಂಗೋಪನೆ ಇದೆ, ಅದರಲ್ಲಿ ಏನ್ ಕೊಡ್ತೀರಿ ಹೆಚ್ಚಾಗಿ? ಈಗ ನಮ್ಮ ಆತ್ಮ ಯೋಜನೆಯಲ್ಲಿ ಪ್ರಾತ್ಯಕ್ಷಿಕೆ ಅಂತ ಮಾಡ್ತೀವಿ ಸರ್. ಪಶು ಇಲಾಖೆಯಿಂದ ನಾವು ಕೋಳಿಗಳನ್ನು ವಿತರಣೆ ಮಾಡ್ತೇವೆ. ಅಸೀಲ್ ಕೋಳಿ ಅಂತ ಉಂಟು, ಅದನ್ನ ರೈತರು ಕೊಟ್ಟು ಅದನ್ನ ಬೆಳೆಸಿ ಅದರಿಂದ ಅದನ್ನ ಮಾರಾಟ ಮಾಡಿ ಎಷ್ಟು ಇಳುವರಿ ಬಂತು ರೈತರಿಗೆ, ಅದರ ಮೊಟ್ಟೆಯಿಂದ ಎಷ್ಟು ಇಳುವರಿ ಬಂತು ಅದನ್ನ ನೋಡ್ಲಿಕ್ಕೆ ಅಂತ ಕೋಳಿಗಳನ್ನು ವಿತರಣೆ ಮಾಡ್ತೇವೆ ಪಶು ಇಲಾಖೆಯಿಂದ. ಅಂದ್ರೆ ಆಯ್ದ ಕೆಲವೇ ಕೆಲವಷ್ಟು ರೈತರಿಗೆ ಅಥವಾ ಎಲ್ಲರಿಗೂ? ಇಲ್ಲ ಸರ್, ಅದು ಒಂದು ಒಂದೊಂದು ಇಲಾಖೆಗೆ 5 ಪ್ರಾತ್ಯಕ್ಷಿಕೆ ಅಂತ ಇರ್ತದೆ. ನಮ್ಮ ಪಶು ಇಲಾಖೆಗೆ 5 ಕೊಟ್ಟಿದ್ರೆ 5 ಜನರಿಗೆ ಕೊಡಬಹುದು ಅವರು ಅಷ್ಟೇ. ವರ್ಷದಲ್ಲಿ 5 ಜನರಿಗೆ ಕೊಡಬಹುದು. ಎಂತ ಕೋಳಿ ಅದು ಮತ್ತೆ ಅದು ಕೊಟ್ಟ ನಂತರ ರಿಸಲ್ಟ್ ಏನ್ ಬಂತು, ಫಲಿತಾಂಶ ಏನದು ಕೊಟ್ಟಿದ್ದು, ಎಷ್ಟು ಲಾಭ ಆಯ್ತು ಏನು? ಈಗ ಹೆಚ್ಚಿನದಾಗಿ ಅದು ಮಾಂಸದ ಕೋಳಿ ಸರ್. ಮಾಂಸದ ಕೋಳಿ ಕೊಟ್ಟ ನಂತರ ಅವ್ರಿಗೆ ಈಗ ಕೋಳಿ ಮರಿ ಮಾರಾಟ ಮಾಡ್ತೇವೆ. ಕೋಳಿ ಮಾರಾಟದಿಂದನೂ ಅವ್ರಿಗೆ ಲಾಭ ಗಳಿಸ್ತಾರೆ. ಮತ್ತೆ ಕೋಳಿಯನ್ನೇ ಮಾರಾಟ ಮಾಡ್ತಿದ್ದಾರೆ, ಅದರಿಂದನೂ ಲಾಭ ಗಳಿಸ್ತಾ ಇದ್ದಾರೆ. ಅಲ್ಲಿ ಅವರೇ ಮರಿ ಮಾಡಿಸೋದು ಹಂಗೇನು ಮಾಡ್ತಾರೆ? ಅವರೇ ಮರಿ ಮಾಡಿಸ್ತಾರೆ ಸರ್. ಮೊಟ್ಟೆ ಬರುತ್ತೆ, ಅದು ಮರಿ ಮಾಡಿಸ್ತಾರೆ. ಹಂಗೂ ಇದೆ, ಹಂಗೂ. ಇನ್ ತೋಟಗಾರಿಕೆಯಲ್ಲಿ? ತೋಟಗಾರಿಕೆಯಲ್ಲಿ ಸರ್ ಕಲ್ಲಂಗಡಿ ಬೆಳೆಗಳ ಬಗ್ಗೆ ಪೇಪರ್ ಮಲ್ಚಿಂಗ್ ಅಂತ ಮಾಡ್ತೇವೆ ಸರ್. ಅದು ನೀರು, ಈಗ ನೀರು ಕಡಿಮೆ ಇರೋ ಪ್ರದೇಶದಲ್ಲಿ ಅದು ಯೂಸ್ ಆಗ್ತದೆ. ಕಡಿಮೆ ನೀರನ್ನು ಬಳಸ್ಕೊಂಡು ಪೇಪರ್ ಮಲ್ಚಿಂಗ್ ಇಂದ ಕಲ್ಲಂಗಡಿ ಹಣ್ಣನ್ನು ಬೆಳೆಸಬಹುದಾಗ್ತದೆ. ಪೇಪರ್ ಮಲ್ಚಿಂಗ್ ಹೆಂಗ ಏನು? ಪೇಪರ್ ಮಲ್ಚಿಂಗ್ ಸರ್ ಅದು ಈಗ ಜಾಸ್ತಿ ಹಿಂಗೆ ನೀರಿಲ್ಲದ ಪ್ರದೇಶದಲ್ಲಿ ಅದು ಅನುಕೂಲ ಆಗ್ತದೆ. ಅವ್ರಿಗೆ ಗೊಬ್ಬರ ಹಾಕ್ಲಿಕ್ಕೂ ಅನುಕೂಲ ಅದರಲ್ಲಿ. ಅಂದ್ರೆ ಅಲ್ಲಿ ಭೂಮಿಯಲ್ಲಿ ಇರುವಂತ ತೇವಾಂಶ ಆರಿ ಹೋಗಬಾರ್ದು ಅಂತೇಳಿ ಮುಚ್ಚಲಿಗೆ ಮುಚ್ಚಿಗೆ ಹಾಕ್ತಾರಲ್ಲ, ಮುಚ್ಚಿಗೆ ಹಾಕೋದು ಸರ್. ಸ್ವಸಹಾಯ ಸಂಘದ ಮಹಿಳೆಯರು ಅಲ್ಲಿ ಏನೇನು? ಈಗ ನಮ್ಮ ಆತ್ಮ ಯೋಜನೆಯಲ್ಲಿ ಸ್ವಸಹಾಯ ಸಂಘ ಅಂತ ಮಾಡ್ತೇವೆ ಸರ್. ಒಂದು 10-15 ಜನ ಸೇರ್ಕೊಂಡು ಸ್ವಸಹಾಯ ಸಂಘವನ್ನು ಮಾಡೋದು. ಸ್ವಸಹಾಯ ಸಂಘದ ಉದ್ದೇಶ ಅಂದ್ರೆ ಮಹಿಳೆಯರು ತಮ್ಮ ಮನೆಯಲ್ಲೇ ಇರ್ತಾರೆ, ಅದಕ್ಕಾಗಿ ಅವ್ರ ಸಂಘ ರಚನೆ ಮಾಡಿ ಎಲ್ಲರೂ ಸೇರಿ ಯಾವ್ದಾದ್ರು ಹೊಸ ತರದ ಚಟುವಟಿಕೆ ಮಾಡೋ ಸಲುವಾಗಿ ರೈತರನ್ನು, ರೈತ ಮಹಿಳೆಯರನ್ನು ಪ್ರೋತ್ಸಾಹಿಸುವ ಸಲುವಾಗಿ ಈ ಚಟುವಟಿಕೆಯನ್ನು ಮಾಡ್ತಿದ್ದೇವೆ. ಈ ಹೊಸ ಹೊಸ ಚಟುವಟಿಕೆ ಅಂದ್ರೆ ಹಪ್ಪಳ, ಉಪ್ಪಿನಕಾಯಿ, ಹೊಸ ರೀತಿಯಲ್ಲಿ ತರಕಾರಿ ಬೆಳೆಸುವುದು, ಅದ್ರ ಸಲುವಾಗಿ ಈ ಸಂಘ ರಚನೆಯನ್ನು ಮಾಡಿದ್ದೇವೆ. ಅವ್ರಿಗೆ ತರಬೇತಿಯನ್ನು ಬೇಕಾದ್ರೆ ನಾವು ನಮ್ಗೆ ಗೊತ್ತಿದ್ದವ್ರ ಹತ್ರ ತರಬೇತಿಯನ್ನು ಕೊಡಿಸಿ ಅವರಲ್ಲಿ ಉಪ್ಪಿನಕಾಯಿ, ಹಪ್ಪಳ, ಇನ್ನಿತರ ಚಿಪ್ಸ್, ಇನ್ನಿತರ ಪ್ರಾಡಕ್ಟ್ ಅನ್ನು ಮಾಡ್ತೇವೆ. ಯಶಸ್ವಿ ಆಗಿದ್ದಾರೆ ಅಲ್ಲಿ? ಹಾ, ಯಶಸ್ವಿ ಆಗಿದ್ದಾರೆ ಸರ್. ಒಂದು ಉದಾಹರಣೆ ಹೇಳ್ತೀರಿ, ಹೆಂಗೆ ಯಶಸ್ವಿ ಆದ್ರು ಅವರು, ಅವ್ರ ಮಾರಾಟಕ್ಕೂ ಕೂಡ ಹೇಗೆ ಮುಂದೆ ಬಂದ್ರು ಅದೆಲ್ಲ? ಬೆಳಂಬರದಲ್ಲಿ ಸರ್ ಒಂದು ಸಂಘ ರಚನೆ ಮಾಡಿದ್ವಿ. ಅವ್ರು ಬೆಳಂಬರದಲ್ಲಿ ಹೆಚ್ಚಿನದಾಗಿ ತರಕಾರಿ ಬೆಳೆಸಿದ್ರು. ಅವರು ಸ್ವಲ್ಪ ಪ್ರಮಾಣದಲ್ಲಿ ಅವರು ಮೊದಲು ಸಂಘ ರಚನೆಗಿಂತ ಮೊದಲು ಸ್ವಲ್ಪ ಪ್ರಮಾಣದಲ್ಲಿ ಅವ್ರವ್ರ ಮನೆಗೆ ಎಷ್ಟು ಬೇಕಾಗ್ತದೆ ಅಷ್ಟೇ ತರಕಾರಿಯನ್ನು ಬೆಳೆಸ್ತಿದ್ರು. ಸಂಘ ರಚನೆ ಆದ ನಂತರ ಎಲ್ಲರೂ ಸೇರಿ ತಮ್ದು 1 ಎಕರೆ, ಒಬ್ಬರದು 1 ಎಕರೆ ಜಮೀನು ಇತ್ತು, ಅದು ಖಾಲಿ ಪಡ ಇರ್ತಿತ್ತು. ಅದರಲ್ಲಿ ಅವರು ಈಗ ಎಲ್ಲರೂ ಸೇರಿ ತರಕಾರಿಯನ್ನು ಬೆಳೆಸ್ತಿದ್ದೇವೆ. ವಿವಿಧ ರೀತಿಯ ತರಕಾರಿ ಮಾಡ್ತಿದ್ದಾರೆ. ಈಗ ಹೊಸದಾಗಿ ಮಂಡಲ ಮಾದರಿ ಅಂತ ಬಂದಿದೆ ಸರ್. ಅದಂತ್ರೆ ತಮ್ಮ ಕೈತೋಟದಲ್ಲಿ ತರಕಾರಿ ಬೆಳೆಸುದು, ಮಧ್ಯದಲ್ಲಿ ಒಂದು ಗೊಬ್ಬರ ಗುಂಡಿ ಮಾಡ್ಕೊಳ್ಳೋದು, ಅಲ್ಲಿ ಗೊಬ್ಬರ ತಯಾರಿಕೆ ಆಗ್ತದೆ. ಸುತ್ತಲೂ ಬದು ಹಾಕಿ ವಿವಿಧ ರೀತಿಯ ತರಕಾರಿಗಳನ್ನು ಬೆಳೆಸುವುದು. ಅದರಲ್ಲಿ ಈಗ ಅವರು ಒಂದು 18-19 ತರಕಾರಿಗಳನ್ನು ಬೆಳೆಸ್ತಿದ್ದಾರೆ. ಮಧ್ಯದಲ್ಲಿ ಗೊಬ್ಬರ ಗುಂಡಿ ಉಂಟು. ಈಗ ಅವ್ರಿಗೆ ಗೊಬ್ಬರದ ಅವಶ್ಯಕತೆ ಇದ್ದಾಗ ಅದರಿಂದನೇ ಗೊಬ್ಬರ ತೆಗೆದು ತರಕಾರಿಗೆ ಬಳಸ್ತಾ ಇದ್ದಾರೆ. ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ? ಇದು 1 ವರ್ಷ ಆಯ್ತು ಸರ್, ಈ ಸದ್ಯ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವರು. ಈಗ ಮಾರಾಟನು ಕೂಡ ಅವರು ಬೆಳಂಬರ್ ಅಂದ್ರೆ ಬೆಳಂಬರ್ ಬಾಸ್ಕೋಡದಲ್ಲಿ ಬಂದು ಮಾರಾಟ ಮಾಡ್ತಾರೆ, ಇಲ್ಲಾದ್ರೆ ಅಂಕೋಲ ಮಾರುಕಟ್ಟೆಗೆ ಹೋಗು ಕೂಡ ಮಾರಾಟ ಮಾಡಿ ಲಾಭ ಗಳಿಸ್ತಿದ್ದಾರೆ. ಅದರಿಂದ ಬಂದ ಲಾಭನು ತಮ್ಮ ಸಂಘದ ಪಾಸ್ಬುಕ್ಗೆ ಹಾಕೊಂಡು ತಮ್ಮ ಸಂಘದ ಖಾತೆ ಅಮೌಂಟ್ ಕೂಡ ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ಇದು ಒಬ್ಬ ವೈಯಕ್ತಿಕ ಮಹಿಳೆ ಮಾಡ್ತಾ ಇರೋದು ಅಥವಾ ಸಂಘ ಮಾಡ್ತಾ ಇರೋದು? ಎಲ್ಲರೂ ಸದಸ್ಯರು ಸೇರಿ ಮಾಡ್ತಿರೋದು ಸರ್. ಇದು ಈಗ ವಾರಕ್ಕೊಂದ್ಸಲ ಸೇರುವುದು ಅಥವಾ 15 ದಿನ ಅಥವಾ ತಿಂಗಳಿಗೆ ಹೇಗ್ ಮಾಡ್ತಾ ಇದ್ರು? ಅವರು ವಾರಕ್ಕೊಂದಿನ ಸೇರ್ತು ಸರ್, 50 ರೂಪಾಯಿ ಅಂತ ತುಂಬುತ್ತಿದ್ದಾರೆ ಅವರು. ಎಲ್ಲಾ ಸದಸ್ಯರು ಸೇರಿ 50 ರೂಪಾಯಿ ಅಂತ ತುಂಬುತ್ತಿದ್ದಾರೆ. ಎಷ್ಟು ದುಡ್ಡನ್ನ ಕಲೆಕ್ಟ್ ಮಾಡಿದ್ದಾರೆ, ಮತ್ತೆ ಎಷ್ಟು ಸಾಲ ಸೌಲಭ್ಯವನ್ನೆಲ್ಲ ಕೊಟ್ಟಾರೆ, ಏನ್ ಡೀಟೇಲ್ಸ್ ಏನ್ ಇದೆಯಾ? ನಾವು ಆತ್ಮಯೋಜನೆಯಲ್ಲಿ ಸ್ಟಾರ್ಟಿಂಗ್ 5,000 ರೂಪಾಯಿ ಅಂತ ಕೊಡ್ತೇವೆ ಸರ್. ಅವ್ರಿಗೆ ರಿಜಿಸ್ಟರ್ಗಾಗಲಿ ಏನಾದರೂ ಹೊಸ ಚಟುವಟಿಕೆ ಮಾಡೋದಾದರೆ ಅವ್ರ ತರಬೇತಿ ಕೊಡಲಿಕ್ಕೋಸ್ಕರ 5,000 ರೂಪಾಯಿ ಸ್ಟಾರ್ಟಿಂಗ್ ಕೊಡ್ತೇವೆ ಅವ್ರ ಹತ್ರ. ಆಮೇಲೆ ತರಬೇತಿ ಕೊಟ್ಟಿರ್ತಾರೆ ಸರ್, ಏನಾದ್ರು ಚಟುವಟಿಕೆ ಸ್ಟಾರ್ಟ್ ಮಾಡಬೇಕಾಗ್ತದೆ, ಅವರು ಸ್ಟಾರ್ಟ್ ಮಾಡೋದು ನೋಡಿಕೊಂಡು ನಾವು ಅವ್ರಿಗೆ ಮತ್ತೆ 10,000 ರೂಪಾಯಿ ಅಂತ ಸುತ್ತುನಿಧಿ ಅಂತ ಕೊಡ್ತೇವೆ. ಹಾಗೆ ಮತ್ತೆ ಅವರು ಸಂಘ ಮಂತ್ಲಿ ಮೀಟಿಂಗ್ ಮಾಡ್ತರು, ಇಲ್ಲಾದ್ರೆ ವಾರದಲ್ಲಿ ಒಂದು ಮೀಟಿಂಗ್ ಮಾಡಿ ಅವ್ರ ಅಮೌಂಟ್ ಅನ್ನು ತುಂಬಾ ಹೋಗ್ತಿದ್ದಾರೆ ಸಂಘದಲ್ಲಿ. ಈಗ ಏನಾದ್ರೂ ತರಕಾರಿ ಮಾಡುವಾಗ ಏನಾದ್ರೂ ಗೊಬ್ಬರ ತಕೊಳ್ಳೋದು, ತರಕಾರಿ ಬೀಜ ತಕೊಳ್ಳಿಕ್ಕೆ ಏನಾದ್ರೂ ಅಮೌಂಟ್ ಬೇಕಂದ್ರೆ ಸಂಘದಿಂದನೇ ತೆಗೆದು ಅದನ್ನೇ ಬಳಸ್ಕೊಡ್ತಾರೆ. ಮತ್ತು ತರಕಾರಿ ಮಾರಿ ಲಾಭ ಆಯ್ತಂತಂದ್ರೆ ಅದನ್ನೇ ಮಾರಾಟ ಮಾಡಿ ತಮ್ಮದೇ ಬ್ಯಾಂಕ್ಗೆ ಹಾಕೊಳ್ತಿದ್ದಾರೆ ಸಂಘದ ಬ್ಯಾಂಕ್. ಮಾರಾಟ ಮಾಡೋದು ಹೇಗೆ ಮಾಡ್ತಾರೆ ಅವರು ಎಲ್ಲರೂ ಸೇರಿ? ಇಲ್ಲ ಸರ್, ಒಬ್ಬರಷ್ಟೇ ಹೋಗ್ತಾರೆ ಸಂಘದಲ್ಲಿ, ಒಬ್ಬರು ಸದಸ್ಯರು ಹೋಗಿ ಮಾರಾಟ ಮಾಡ್ಕೊಂಡು ಬರ್ತಾರೆ. ಒಬ್ಬರನ್ನ ನೇಮಿಸ್ಬಿಟ್ಟಿದಾರೋ ಅಥವಾ ಇವತ್ತು ನಾನು ನಾಳೆ ನೀನು ಹಿಂಗ? ಇಡೀ ವಾರದಲ್ಲಿ ಒಬ್ರು ಹೋಗ್ತರು, ನೆಕ್ಸ್ಟ್ ವಾರದಲ್ಲಿ ಮತ್ತೊಬ್ರು ಹೋಗ್ತರು, ಆತರ ಮಾಡ್ಕೊಂಡಿದ್ದಾರೆ ಸಂಘ ಸದಸ್ಯರು. ಅಲ್ಲಿ ಕುಂತು ಮಾರಾಟ ಮಾಡುದ? ಕುತ್ಕೊಂಡು ಮಾರಾಟ ಮಾಡುದು. ಅಂದ್ರೆ ಇವ್ರಿಗೆ ಲಾಭ ಜಾಸ್ತಿ ಆ ರೀತಿ ಮಾಡಿದ? ಲಾಭ ಜಾಸ್ತಿ ಆಗ್ತದೆ, ಬೇರೆಯವ್ರಿಗೆ ಕೊಡೋಕ್ಕಿಂತ ತಾವೇ ಕುತ್ತು ಮಾರಾಟ ಮಾಡಿದ್ರೆ ಲಾಭ ಗಳಿಸಬಹುದು. ಬರೀ ಅಲ್ಲಿ ದುಡ್ಡು ಕೂಡಿಸಿಡೋದು ಅಷ್ಟೇ ಆಯ್ತು, ಅದನ್ನ ಏನಾರ ಸಾಲ ತಗೊಂಡು ಬಳಸಿಡೋದು ಹಿಂಗೇನಾದ್ರು ಹಂಗ್ ಮಾಡ್ತಾರ? ಒಂದಿಷ್ಟು ಕೋಳಿ ಸಾಕಾಣಿಕೆ ಮಾಡು, ಒಂದು ಹೈನುಗಾರಿಕೆ, ಒಂದ್ ಎಮ್ಮೆ ಹಸು ಸಾಕೋಣ, ಅಥವಾ ಮನಿ ಕಟ್ಟಲಿಕ್ಕೆ ಇಂಥವೇನಾದ್ರು? ಅಂದ್ರೆ ಕೆಲವೊಬ್ರು ಪಶು ತಕೊಂಡಿದ್ದಾರೆ ಸರ್, ಅದಕ್ಕೆ ಸಂಘದಿಂದ ಸಾಲ ತಕೊಂಡಾರೆ, ಮತ್ತೆ ಅದನ್ನೇ ಅಮೌಂಟ್ ಅವರು ಮಂತ್ಲಿ ಮಂತ್ಲಿ ತುಂಬಾ ಹೋಗ್ತಾರೆ, ಎಷ್ಟು ಸಾಲ ತೆಗೆದಿದ್ರು ಅಷ್ಟು. ಅವರು ಬೇಕಾದ್ರೆ ಬಡ್ಡಿ ಬೇಕಾದ್ರೆ ಹಾಕೊಬಹುದು, ಅದು ಸಂಘ ಸದಸ್ಯರಿಗೆ ಬಿಟ್ಟಿದ್ದೇವೆ ನಾವು ಎಷ್ಟು ಬಡ್ಡಿ ಹಾಕೊಳತ್ರಿ ಅಂತ, ಅವ್ರು ಹಾಗೆ ತುಂಬಾ ಹೋಗ್ಬಿಟ್ರೆ ಆಯ್ತು, ಎಷ್ಟು ತೆಗ್ದಿದ್ದಾರೆ ಅಷ್ಟು. ಬಡ್ಡಿ ಅವರೇ ಫಿಕ್ಸ್ ಮಾಡ್ಕೊಳ್ಳಿ? ಅವರೇ ಫಿಕ್ಸ್ ಮಾಡ್ಕೊಳ್ಳಿ ಸರ್. ಜಾಸ್ತಿ ಬಡ್ಡಿ ಹಾಕಿದ್ರೆ ಸಂಘಕ್ಕೆ ಲಾಭ ಆಗುತ್ತೆ? ಹಾ, ಸಂಘಕ್ಕೆ ಲಾಭ ಆಗ್ತದೆ ಸರ್. ಎಲ್ಲರೂ ಮಾತಾಡ್ಕೊಂಡು ಇಷ್ಟೇ ಸಾಕು ಅಂತ ಅನ್ಕೊಂಡಿರ್ತಾರೆ? ಮತ್ತು ಏನ್ ಹೇಳ್ತೀರಿ ಒಂದು ಆತ್ಮ ಯೋಜನೆ ಕುರಿತು? ಆತ್ಮ ಯೋಜನೆ ರೈತರಿಗೆ ಹೊಸ ತಾಂತ್ರಿಕತೆ ಮುಡಿಸ್ಲಿಕ್ಕೆ ಇದು ಸಹಾಯಕವಾಗಿದೆ ಸರ್. ಎಲ್ಲ ಇಲಾಖೆ ಅಂದ್ರೆ ಕೃಷಿ ಇಲಾಖೆ ಒಂದೇ ಅಲ್ಲ, ವಿವಿಧ ಇಲಾಖೆಗಳಿಂದನೂ ರೈತರಿಗೆ ಮಾಹಿತಿ ಹೋಗ್ತುಂಟು. ನಿಮ್ಗೆ ಅಷ್ಟು ಸಂಪನ್ಮೂಲ ವ್ಯಕ್ತಿಗಳು ಸಿಗ್ತಾರ? ಹಾ, ಸಿಕ್ತರು ಸರ್. ವಿಜ್ಞಾನಿಗಳು ನಮ್ಗೆ ಸಿರ್ಸಿ ಕೆವಿಕೆಯಿಂದನು ವಿಜ್ಞಾನಿಗಳು ಸಿಗ್ತಾರೆ. ಮತ್ತೆ ಈಗ ನಮ್ಮ ಇಲಾಖೆಯಲ್ಲೇ ನಿವೃತ್ತಿ ಹೊಂದಿದ ಅಧಿಕಾರಿಗಳಿಂದನೂ ಕೂಡ ನಾವು ರೈತರಿಗೆ ಮಾಹಿತಿ ನೀಡ್ತೇವೆ. ನಿರಂತರವಾಗಿ ವಾರದಲ್ಲಿ ತಿಂಗಳಲ್ಲಿ ಒಂದಿನ ಹಿಂಗ ಇರುತ್ತ? ತಿಂಗಳಲ್ಲಿ ಒಂದ್ ಅಥವಾ ಎರಡು ಆತರ ಇರುತ್ತೆ ಸರ್. ಅಂದ್ರೆ ನಮ್ಗೆ ಒಂದಿಷ್ಟೇ ಮ್ಯಾಂಡೀಸ್ ಅನ್ ಕೊಟ್ಟಿರ್ತರು ಸರ್, ಒಂದು ಜಿಲ್ಲೆ ಒಳಗಿನ ತರಬೇತಿಗೆ ಒಂದು 200 ಮ್ಯಾಂಡೀಸ್, 200 ಜನಕ್ಕೆ ನೀವು ತರಬೇತಿ ಕೊಡ್ಬೇಕಂತ ಇರ್ತದೆ. ನಾವು 50-50 ಜನಕ್ಕೆ ಸೇರಿಸಿ ಒಂದೊಂದು ಟೈಮಲ್ಲಿ ಮಾಹಿತಿ ಕೊಡ್ತೇವೆ. ರೈತರಲ್ಲೇ ಕೇಳಿ ಯಾವ ವಿಷಯದ ಬಗ್ಗೆ ಮಾಹಿತಿ ಬೇಕಂತ ಕೇಳಿಕೊಂಡು ನಾವು ವಿಜ್ಞಾನಿಗಳು ಕರೆಸಿ ಮಾಹಿತಿ ನೀಡ್ತೇವೆ. ಎಂತ ಮಾಹಿತಿ ಬೇಕೋ ಅಂತ ತಜ್ಞರನ್ನ ಕರೆಸ್ತೀರಿ? ಹಾ, ಹೌದು ಸರ್. ಮಾರಾಟ ವ್ಯವಸ್ಥೆ ಇರಬಹುದು ಅಥವಾ ಮೌಲ್ಯವರ್ಧನೆ ಇರಬಹುದು. ಹೌದು ಸರ್. ಈಗ ತೃಪ್ತಿದಾಯಕವಾಗಿ ಕೆಲಸ ಮಾಡ್ತಾ ಇದ್ರಿ ಇದ್ರಲ್ಲಿ? ಹಾ, ಹೌದು ಸರ್. ಒಳ್ಳೇದು ಚೈತ್ರ, ಇಷ್ಟೆಲ್ಲ ಮಾಹಿತಿ ಹಂಚ್ಕೊಂಡ್ರಿ, ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಆತ್ಮ ಯೋಜನೆ ಈ ಕುರಿತು ಚಿತ್ರಗಿ ಕುಮಟಾದ ಚೈತ್ರಾ ಉದಯನಾಯ್ಕ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ವಿ ರಾಮಡಗಿ. ಪಕ್ಷಿಯೋ ಸೇತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ, ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾ? ಮತಲಬ್? ದೇಖ್ ಬೇಟಾ, ತೂ ಜೋ ಯೇ ಅಂಧಾಧುನ್ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ, ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ? ಹೈ, ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ, ಕೈಸೆ ಫಸಲ್ ಲಹಲಾತಿ ಥಿ, ಶುದ್ಧತಾ ಝಲಕ್ತಿ ಥಿ, ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್. ಪಹಲೀ ವಾಲಿ ಬಾತ್ ಕಹಾ, ಪರಂತು ಸಬ್ ಯಹೀ ಡಾಲೆ ಹೈ, ಸಬ್ ನಹೀ, ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ, ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ. ಸಚ್ ಹೈ? ರೆ ಬೇಟೆ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹಾ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ. ಠೀಕ್ ಹೈ ಭಾಯಿ, ಮೈ ಭೀ ಆಜ್ ಕೇ ಸೇ ಭೀ ಖೇತಿ ಶುರು ಕರೂಂಗಾ. ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ, ಪರಂಪರಾಗತ್ ಖೇತಿ. ಈಗ ಕೇಳಿ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ಈ ಕುರಿತು ಹಳಿಯಾಳದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂಆರ್ ಹಿರಿಯಾಳ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರ ಈಗ ನಮ್ಮ ಜೊತೆಯಲ್ಲಿ ಎಆರ್ ಹಿರಿಯಾಳ್ ಅವರಿದ್ದಾರೆ. ಇವರು ಹಳಿಯಾಳ್ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು. ಇವತ್ತು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ಕುರಿತು ನಮಗೆ ಮಾಹಿತಿಯನ್ನ ಕೊಡ್ತಾರೆ. ನಮಸ್ಕಾರ ಹಿರಿಯಳವ್ರೆ. ನಮಸ್ಕಾರ ಸರ್. ಏನಿದು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಅಂದ್ರೆ? ಇದು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಅಂದ್ರೆ ಇದು ಒಂದು ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಸರ್. ಇದು ಇದರಲ್ಲಿ CHD ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ ನಾವು. ಇದು ಈ ಕಾರ್ಯಕ್ರಮದಲ್ಲಿ ರೈತರಿಗೆ ವಿವಿಧ ತೋಟಗಾರಿಕೆ ಬೆಳೆಗಳಾದ ಮಾವು, ಆಮೇಲೆ ಬನಾನ ಅಂದ್ರೆ ಬಾಳೆ, ಈ ತರ ವಿವಿಧ ಬೆಳೆಗಳಿಗೆ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಅಡಿಯಲ್ಲಿ ಟೆಕ್ನಿಕಲಿ ಅಂದ್ರೆ ಒಳ್ಳೆ ಗುಣಮಟ್ಟದ ಟೆಕ್ನಾಲಜಿಯನ್ನು ಅದರಲ್ಲಿ ಹಾಕಿ ಅವರಿಗೆ ಹನಿ ನೀರಾವರಿ, ಆಮೇಲೆ ಉತ್ತಮ ತಳಿಯ ಸೆಲೆಕ್ಷನ್ ಮಾಡೋದು, ಆ ತರ ಮಾಡಿ ಒಂದು ಸಮಗ್ರ ಅಭಿವೃದ್ಧಿ ಮಾಡಕ್ಕೆ ರೈತರಿಗೆ ರಾಜ್ಯ ಸರ್ಕಾರ ಯೋಜನೆ ತಂದಿದೆ ಸರ್. ಇದರಲ್ಲಿ ಏನಿದೆ, ನಾವು ನಮ್ಮ ತಾಲೂಕಲ್ಲಿ ಬಾಳೆ ಬೆಳೆಗೆ ನಾವು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಕಳೆದ ವರ್ಷ ಸುಮಾರು 24 ಹೆಕ್ಟರ್ ಬಾಳೆ ಅಭಿವೃದ್ಧಿ ಮಾಡಿದ್ದೇವೆ ಸರ್ ಇಲ್ಲಿ ಹಳೆಯ ತಾಲೂಕಿನಲ್ಲಿ. ಇದರಿಂದ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ ರೈತರಿಂದ, ಆಮೇಲೆ ರೈತರಿಗೆ ಚೆನ್ನಾಗಿ ಲಾಭನೂ ಆಗ್ತಾ ಇದೆ ಸರ್. ಈಗ ನಾವು ಇದು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ಅಡಿ ಪ್ರತಿ ಹೆಕ್ಟರ್ಗೆ 1,00,000 ರೂಪಾಯಿ ಕೊಡ್ತಾ ಇದ್ದೇವೆ ಸಹಾಯಧನ. ಇದು ಬಾಳೆ ಬೆಳೆಗೆ. ಈ ತರ ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ ತರದ ಕಾಸ್ಟ್ ನಾಮ್ಸ್ ಇದಾವೆ. ಇದರದ್ದು ಇನ್ನೊಂದು ಒಳ್ಳೇದು ಏನಂದ್ರೆ ಇದರ ಜೊತೆ ನಾವು ಹನಿ ನೀರಾವರಿ ಇಂಟಿಗ್ರೇಟ್ ಮಾಡ್ತೇವೆ. ಸೊ ಹನಿ ನೀರಾವರಿ ಇಂಟಿಗ್ರೇಟ್ ಮಾಡೋದ್ರಿಂದ ಏನಾಗುತ್ತೆ, ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ, ಅಂದ್ರೆ ಬೆಳೆಗೆ ಸಿಗುವಂತ ಪ್ರಮಾಣ ಕರೆಕ್ಟ್ ಆಗಿ ಸಿಗುತ್ತೆ, ಆಮೇಲೆ ವೇಸ್ಟೇಜ್ ಕಡಿಮೆ ಆಗುತ್ತೆ ಸರ್. ಅಂದ್ರೆ ಹಂಗೆ ವ್ಯರ್ಥ ಆಗುವ ನೀರು ಪ್ರಮಾಣ ಕಡಿಮೆ ಆಗುತ್ತೆ. ಇನ್ನೊಂದೇನು ಅಡ್ವಾಂಟೇಜ್ ಇದರಿಂದ ಏನಾಗುತ್ತೆ ಅಂದ್ರೆ ರೈತರಿಗೆ ಗೊಬ್ಬರ ಹಾಕುವುದನ್ನು ಸಹ ನಾವು ಹನಿ ನೀರಾವರಿ ಮುಖಾಂತರ ಹಾಕಕ್ಕೆ ಅವರಿಗೆ ಬೈಪಾಸ್ ಅಸೆಂಬ್ಲಿ ಎಲ್ಲ ಇಂಟಿಗ್ರೇಟೆಡ್ ಮಾಡಿ ಕೊಡ್ತಾ ಇದ್ದೇವೆ. ಅದರಿಂದ ಸಾಕಷ್ಟು ಲೇಬರ್ ರೈತರದ್ದು ಉಳಿಯುತ್ತೆ, ಆಮೇಲೆ ಕಳೆಯನ್ನು ಜಾಸ್ತಿ ಬರಲ್ಲ, ಎಷ್ಟಿದೆ ಅಷ್ಟಕ್ಕೆ ಹೋಗುತ್ತೆ. ಆಮೇಲೆ ಇಳುವರಿಯಲ್ಲಿ ಸುಮಾರು 20% ಇನ್ಕ್ರೀಸ್ ಆಗುವುದು ನಾವು ಕಣ್ಣಾರೆ ಕಂಡಿದ್ದೇವೆ ಸರ್ ಇಲ್ಲಿ ಹನಿ ನೀರಾವರಿ ಯೂಸ್ ಮಾಡೋದ್ರಿಂದ. ಆಮೇಲೆ ಡಿಸೀಸ್ ಸ್ಪ್ರೆಡ್, ಏನೋ ರೋಗ ಬರುತ್ತಲ್ಲ ಒಂದು ಗಿಡದಿಂದ ಒಂದ್ ಗಿಡಕ್ಕೆ, ನೀವು ಹೈ ನೀರು ಮಾಡಿದಾಗ ಬಹಳ ಫಾಸ್ಟ್ ಆಗಿ ರೋಗ ಹರಡುತ್ತೆ. ಬಟ್ ಈ ಡ್ರಿಪ್ ಇರಿಗೇಷನ್ ಮಾಡೋದ್ರಿಂದ ಆ ಏನು ಸೂಕ್ಷ್ಮ ಜೀವಾಣು ಇರ್ತಾವೆ ಆ ರೋಗದ್ದು, ಅದು ಒಂದೇ ಗಿಡಕ್ಕೆ ಸೀಮಿತವಾಗಿ ಅಲ್ಲೇ ಇರ್ತಾವೆ, ಸ್ಪ್ರೆಡ್ ಆಗಲ್ಲ. ಸೊ ಇದು ಬಹಳ ಅಡ್ವಾಂಟೇಜಸ್ ಇದೆ, ರೈತರು ಬಹಳ ಮುಂದೆ ಬರಬೇಕು. ಹನಿ ನೀರಾವರಿ ಸುಮಾರು 90% ಸಬ್ಸಿಡಿ ಕೇಂದ್ರ ಸರ್ಕಾರದವರು ಕೊಡ್ತಾ ಇದ್ದಾರೆ, ರಾಜ್ಯ ಸರ್ಕಾರದ ಪಾಲಿದೆ. ಸೊ ಇದಕ್ಕೆ ಯೂಸ್ ಮಾಡಿಕೊಂಡು ಒಳ್ಳೆ ಲಾಭ ತಗೋಬೇಕು ಅಂತೇಳಿ ನಾ ರೈತ ಬಾಂಧವರಲ್ಲಿ ಮನವಿ ಮಾಡ್ತೇನೆ. ಈ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅಡಿಯೊಳಗೆ ತೋಟಗಾರಿಕೆಯ ಅಭಿವೃದ್ಧಿಗಾಗಿ ಅಥವಾ ಈ ಏರಿಯಾ ಕ್ಷೇತ್ರ ವಿಸ್ತರಣೆಗಾಗಿ ಸಾಕಷ್ಟು ಕೆಲಸ ಮಾಡಿದ್ರಿ, ಅದಕ್ಕೂ ಇದಕ್ಕೇನು ವ್ಯತ್ಯಾಸ ಅಂತದ್ದು? ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಲ್ಲಿ ನಾವು ಮೇನ್ ನಾವು ಟಾರ್ಗೆಟ್ ಮಾಡೋದು ಆಲ್ರೆಡಿ ನಾವು ದೊಡ್ಡ ಫಾರ್ಮರ್ಗೆ ನಾವು ಟಾರ್ಗೆಟ್ ಮಾಡ್ತೇವೆ ಸರ್. ಅದರಲ್ಲಿ ಅವರು ಏನಿದೆ ಈ ತರ ಟೆಕ್ನಾಲಜಿ ಇಂಟಿಗ್ರೇಟ್ ಮಾಡಲ್ಲ, ನಾವು ಜಸ್ಟ್ ಬಾಳೆ ಅವರು ನಾಟಿ ಮಾಡಿದರೆ ಅವರಿಗೆ ಸಹಾಯಧನ ಅಂತ ಕೊಡ್ತೇವೆ, ಮತ್ತೆ ಈ ಲೆವೆಲಲ್ಲಿ ನಾವು ಸಹಾಯಧನ ಕೊಡಲ್ಲ ಅವ್ರು. ಫಾರ್ ಎಕ್ಸಾಂಪಲ್ ಬಾಳಿಗೆ ನಾವು ಹಚ್ಕೊಂಡ್ರೆ ಅವರಿಗೆ ನಾವು ಹೆಕ್ಟರ್ಗೆ ಸುಮಾರು 22,000 ರೂಪಾಯಿ ಕೊಡಬಹುದು NHM ಅಲ್ಲಿ. ಬಟ್ ಇಲ್ಲಿ ನಾವು ಹನಿ ನೀರಾವರಿ ಮತ್ತೆ ಹೈಟೆಕ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಒಳ್ಳೆ ತಳಿ ಸಸಿಯನ್ನು ಅವರಿಗೆ ಎಲ್ಲಿ ಸಿಗ್ತಾವೆ ಎಲ್ಲ ಮಾಹಿತಿ ಕೊಟ್ಟು ಒಳ್ಳೆ ಗುಣಮಟ್ಟದ ಸಸಿ ಜೊತೆಗೆ ಹನಿ ನೀರಾವರಿ ಈ ತರ ಬೇರೆ ಬೇರೆ ಕಾಂಪೊನೆಂಟ್ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಸಮಗ್ರ ನಾವು ಕೀಟ ನಿರ್ವಹಣೆ, ಸಮಗ್ರ ರೋಗ ನಿರ್ವಹಣೆ ಎಲ್ಲ ಪ್ಯಾಕೇಜ್ ಇಂದ ಮಾಡಿ 1,10,000 ರೂಪಾಯಿ ಸುಮಾರು ಒಂದು ಹೆಕ್ಟರ್ಗೆ ನಾವು ಸಹಾಯಧನ ಜಾಸ್ತಿ ಕೊಡ್ತಾ ಇದ್ದೇವೆ. ಆಮೇಲೆ ಟೆಕ್ನಾಲಜಿನೂ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಸರ್. ಇದೇ ಮೇನ್ ಡಿಫ್ರೆನ್ಸ್ ಸರ್. NHM ಅಲ್ಲಿ ಏನಿದೆ, ನೀವು ಗಿಡ ನಾಟಿ ಮಾಡಿದ್ರೆ ನಿಮ್ದು ಹೊಲ ನೋಡ್ಬಿಟ್ಟು ನಾವು ಇಷ್ಟು ಅಮೌಂಟ್ ಅನ್ನ ಗೌರ್ಮೆಂಟ್ ಸಬ್ಸಿಡಿ ರಿಲೀಸ್ ಮಾಡುತ್ತೆ. ಬಟ್ ಇದು ಸ್ಟಾರ್ಟಿಂಗ್ ಇಂದ ಪ್ಲಾಂಟಿಂಗ್ ಇಂದ ಹಿಡಿದು ಹಾರ್ವೆಸ್ಟ್ ವರೆಗೆ ನಾವೆಲ್ಲ ಮಾಹಿತಿ ಟೆಕ್ನಿಕಲ್ ಗೈಡೆನ್ಸ್ ಎಲ್ಲ ನಾವು ಇಲಾಖೆಯಿಂದ ಕೊಡ್ತಾ ಇದ್ದೇವೆ. ಅನೇಕ ಯೋಜನೆಗಳನ್ನ ಈಗ NHM ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಮತ್ತೆ ಇದು ಕಾಂಪ್ರಿಹೆನ್ಸಿವ್ ಹಾರ್ಟಿಕಲ್ಚರ್ ಡೆವಲಪ್ಮೆಂಟ್, ಇವು ಎರಡು ಯೋಜನೆ ಅದ್ರಾಗ ಫಲವನ್ನ ಪಡೆದವರು ಇಲ್ಲಿ ಪಡ್ಕೋಬಹುದು ಹಂಗೇನ್ರಿ ಅಥವಾ ಪಡ್ಕೋಬಾರದು ಹಂಗೇನ್ರಿ ಇರುತ್ತ ಸರ್? ಯೂಶ್ವಲಿ ನಾವು ಈಗ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಮ್ಯಾಕ್ಸಿಮಮ್ ನಾವು 2 ಹೆಕ್ಟರ್ ಅಂದ್ರೆ 5 ಎಕರೆವರೆಗೆ ನಾವು ಸೀಮಿತ ಮಾಡ್ತಾ ಇದ್ದೀವಿ. NHM ಅಲ್ಲಿ ಸುಮಾರು ನೀವು 10 ಎಕರೆ ಮಟ್ಟ ನಾವು NHM ಅಲ್ಲಿ ಏರಿಯಾ ಎಕ್ಸ್ಪೆನ್ಷನ್ ಮಾಡಬಹುದು. ಬಟ್ ಇದರಲ್ಲಿ 5 ಎಕರೆ, ಯಾಕಂದ್ರೆ ಜಾಸ್ತಿ ನಾವು ಸಬ್ಸಿಡಿ ಕೊಡ್ತಾ ಇರೋದ್ರಿಂದ ಬಹಳಷ್ಟು ರೈತರಿಗೆ ಇದು ಅನುಕೂಲ ಆಗಲಿ ಅಂತೇಳಿ ನಾವು ಒಂದ್ ಸ್ವಲ್ಪ ಲಿಮಿಟೇಷನ್ ಇಟ್ಟಿದ್ದೇವೆ. 1/2 ಎಕರೆ ಮಾಡ್ತಾರಂದ್ರೆ ಅದಕ್ಕೂ ಕೊಡ್ತೇವೆ, ಮಿನಿಮಮ್ 1/2 ಎಕರೆಯಿಂದ 2 ಹೆಕ್ಟರ್ವರೆಗೆ ಅಂದ್ರೆ 5 ಎಕರೆವರೆಗೆ ನಾವು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿಯಲ್ಲಿ ಕೊಡ್ತಾ ಇದ್ದೇವೆ. ಈಗ ಎಂತೆಂತ ತೋಟಗಾರಿಕೆ ಬೆಳೆಗಳಿಗೆ ಈ ಯೋಜನೆ ಅನ್ವಯ ಆಗುತ್ತೆ ಸರ್? ಯೂಶ್ವಲಿ ನಮ್ಮ ಭಾಗಕ್ಕೆ ಇಲ್ಲಿ ಹಳೆಯ ತಾಲೂಕಿನಲ್ಲಿ ನಾವು ಮೇಜರ್ ಈಗ ನಾವು ಬಾಳೆ ಮಾಡ್ತಾ ಇದ್ದೇವೆ ಸರ್. ಇದು ಗೇರಿಗೂ ಇದೆ, ಮಾವಿಗೂ ಇದೆ, ಹೈಟೆಕ್. ಬಟ್ ಇಲ್ಲಿ ಏನಾಗ್ತಾ ಇದೆ ಸರ್, ನಮ್ಮಲ್ಲಿ ಹೈಟೆಕ್ ಅಂದ್ರೆ ಹೈ ಡೆನ್ಸಿಟಿ ನಾವು ಮ್ಯಾಂಗೋ ಮಾಡಕ್ ಹೋದ್ರೆ ರೈತರು ಇಲ್ಲಿ ಇಂಟರ್ ಕ್ರಾಪ್ ಆಗಿ ಗೊಂಜಾಳ ಈ ತರ ಬೇರೆ ಬೇರೆ ಅಗ್ರಿಕಲ್ಚರ್ ಕ್ರಾಪ್ ಬೆಳೀತಾ ಇದಾರೆ ಸರ್. ಅವರಿಗೆ ಅದು ಸೂಟ್ ಆಗ್ತಾ ಇಲ್ಲ ಸರ್. ಅಂದ್ರೆ ಈಗ ನಾವು ವೇಟ್ ಮಾಡ್ಬೇಕು ಅಲ್ಲಿ. ಈಗ ನಾವು ಮಾವು ಬೆಳೆ ಹಾಕಿದ್ರೆ ಅಂದ್ರೆ ಕನಿಷ್ಠ ಒಂದು 3-4 ವರ್ಷ ಆದ್ರೂ ನಾವು ಅದ ಇಳುವರಿ ಪಡಬೇಕಂದ್ರೆ ವೇಟ್ ಮಾಡಬೇಕು. ಅಷ್ಟವರೆಗೆ ಇರೋದೇ ರೈತರು, ಸಣ್ಣ ಸಣ್ಣ ರೈತರು ಇದಾರೆ ಸರ್ ನಮ್ಮ ತಾಲೂಕಲ್ಲಿ, ಅವರಿಗೆ ಅಷ್ಟು ಸರ್ವೈವ್ ಅಂದ್ರೆ ಆ ಟೈಮ್ ವರೆಗೆ ಅವ್ರು ಮೇಂಟೆನೆನ್ಸ್ ಮಾಡಕ್ ಆಗಲ್ಲ ಸರ್. ಬಾಳೆಯಲ್ಲಿ ಹೆಂಗಾಗುತ್ತೆ, ನೀವು 9 ಮಂತ್ಸ್ ಅಲ್ಲಿ ನಿಮಗೆ ಈಲ್ಡ್ ಬರುತ್ತೆ, ರಿಟರ್ನ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕಂಟಿನ್ಯೂ ಆಗಿ 3 ಇಯರ್ಸ್ ವರೆಗೆ ನೀವು ಕ್ರಾಪ್ ಅದನ್ನೇ ನೀವು ಸೆಕೆಂಡ್ ಥರ್ಡ್ ಈ ತರ ಬೆಳೆ ನೀವು ಬೆಳ್ಕೋಬಹುದು ಸರ್. ಇದರಿಂದ ಒಳ್ಳೆ ಲಾಭ ಆಗುತ್ತೆ ಸರ್. ನಾವು ಅದೇ ಕಾರಣದಿಂದ CHD ಅಲ್ಲಿ ಬಾಳೆಯನ್ನ ಮಾನ್ಯ ನಮ್ಮ ಮಂತ್ರಿ ಸರ್ ಅವರು ಬಹಳ ಇಂಟ್ರೆಸ್ಟ್ ತಗೊಂಡು ಬಾಳೆದು ಒಂದ್ ಸ್ವಲ್ಪ ಏರಿಯಾ ಎಕ್ಸ್ಪಾನ್ಷನ್ ಮಾಡಿ ಅಂತ ನಮ್ಮ ಸನ್ಮಾನ್ಯ ದೇಶಪಾಂಡೆ ಸರ್ ಅವರು ಹೇಳಿದ್ರಿಂದ ಇದು ಬಾಳೆಗೆ ಒಂದ್ ಸ್ವಲ್ಪ ಹೊತ್ತು ಜಾಸ್ತಿ ಕೊಡ್ತಾ ಇದೆ ಸರ್. ಇದರಿಂದ ಒಳ್ಳೆ ರಿಟರ್ನ್ ಇದೆ ಸರ್. ಈಗ 24 ಹೆಕ್ಟೇರ್ ಪ್ರದೇಶ ಮಾತ್ರ ಹಿಂಗ ಈ ಕಾರ್ಯದ ಅಡಿಯಲ್ಲಿ ತಗೊಂಡಿದ್ದಾರೆ. ಹಾ, ಲಾಸ್ಟ್ ಇಯರ್ 24 ಹೆಕ್ಟರ್ ತಗೊಂಡಿದ್ದೇವೆ ಸರ್. ಈ ವರ್ಷ 12 ಹೆಕ್ಟರ್ ತಗೊಂಡಿದ್ದೇವೆ. ಮತ್ತೆ ಇದನ್ನ ಎಕ್ಸ್ಪೆಂಡಿಚರ್ ಇದು ಪೂರ್ತಿ ಕಂಪ್ಲೀಟ್ ಆದ್ರೆ ಮತ್ತೆ ಅಂದ್ರೆ ನಿಮ್ಗೆ ಎಷ್ಟು ಗುರಿ ಇರುತ್ತೆ? ಗುರಿ ಅಂದ್ರೆ ಸರ್ ಆತರ ಏನು ಗುರಿ ಅಂದ್ರೆ ಒಂದ್ ಇಂತಿಷ್ಟು ನಾವು ಡೆವಲಪ್ ಮಾಡ್ಬೇಕಂತ ಇರುತ್ತೆ ಸರ್. ಅದರಿಂದ ಒಂದ್ ನಾಲ್ಕ್ ಮಂದಿ ರೈತರು ಮತ್ತೆ ಹೆಚ್ಚಿಗೆ ಬಂದ್ರೆ ಒಬ್ಬೊಬ್ರು ನೋಡಿ ನಾಲ್ಕ್ ಜನ ಬಂದ್ರು ನಾವು ಟಾರ್ಗೆಟ್ ಈ ತರ ವರ್ಷ ವರ್ಷ ಜಾಸ್ತಿ ಮಾಡ್ಕೊಂಡು ಹೋಗ್ತೀವಿ. ಈ ಕಾಂಪ್ರಿಹೆನ್ಸಿವ್ ಹಾರ್ಟಿಕಲ್ಚರ್ ಡೆವಲಪ್ಮೆಂಟ್ ಅಂದ್ರೆ ಸಮಗ್ರವಾಗಿ ನಾವು ತೋಟಗಾರಿಕೆ ಅಭಿವೃದ್ಧಿಯನ್ನ ಮಾಡಬೇಕಾದಾಗ ಬಹಳ ಒಳ್ಳೆ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು. ಎಂತ ತಳಿ ಆಯ್ಕೆ ಮಾಡ್ಕೊಂಡಿದ್ ನೀವು, ಯಾಕೆ? ಸರ್, ಇದು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ಅಡಿ ಬಾಳೆಯಲ್ಲಿ ಎರಡು ತರದಿಂದ ಪ್ರೊಪಗೇಷನ್ ಮಾಡ್ತಾರೆ ಸರ್. ಒಂದು ಟಿಶ್ಯೂ ಕಲ್ಚರ್ ಬನಾನ ಅಂದ್ರೆ ಟಿಶ್ಯೂ ಕಲ್ಚರ್ ಲ್ಯಾಬ್ ಇಂದ ಏನು ಪ್ರೊಡ್ಯೂಸ್ ಮಾಡಿರ್ತಾರೆ ಆ ಬನಾನ ತಗೊಂತೀವಿ. ಇನ್ನೊಂದು ರೈತರು ಇದು ಇರುತ್ತಲ್ಲ ಸಕ್ಕರ್ಸ್ ಅಂತೀವಿ ಸರ್ ಇಂಗ್ಲಿಷ್ ಅಲ್ಲಿ, ಅದನ್ನ ತಂದು ನಾಟಿ ಮಾಡ್ತಾರೆ. ಹೌದು, ಕಂದು ಕಂದು ಮಾಡಿದಾಗ ಏನ್ ಪ್ರಾಬ್ಲಮ್ ಆಗುತ್ತೆ ಸರ್? ಈಲ್ಡ್ ಒಂದೇ ಸಲ ಬರಲ್ಲ ಸರ್. ಅಂದ್ರೆ ಪ್ಲಾಂಟ್ ಒಂದು ದೊಡ್ಡದಿರುತ್ತೆ, ಒಂದ್ ಚಿಕ್ಕದಿರುತ್ತೆ, ಈ ತರ ಬರುತ್ತೆ ಸರ್. ಡಿಪೆಂಡಿಂಗ್ ಅಪಾನ್ ದ ಕಂದು ಯಾವ ಪ್ಲಾಂಟ್ ಇಂದ ತಂದಿರ್ತೀವಿ. ಬಟ್ ಟಿಶ್ಯೂ ಕಲ್ಚರ್ ನಾವು ಯಾಕೆ ಆಯ್ಕೆ ಮಾಡ್ತೇವೆ ಅಂದ್ರೆ ಒಂದೇ ಲೆವೆಲ್ ಅದು ಪ್ಲಾಂಟಿಂಗ್ ಡೆವಲಪ್ಮೆಂಟ್ ಒಂದೇ ಲೆವೆಲ್ ಆಗುತ್ತೆ. ಆಮೇಲೆ ಈಲ್ಡ್ ಏನಿದೆ ಅಲ್ಲ ಒಂದೇ ಟೈಮಿಗೆ ಆಲ್ಮೋಸ್ಟ್ ಬರುತ್ತೆ ಸರ್. ಅಂದ್ರೆ ಅವರಿಗೆ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಮತ್ತೆ ಕಟಾವ್ ಮಾಡೋದು ಎಲ್ಲ ರೈತರಿಗೆ ಉಳಿತಾಯ ಆಗುತ್ತೆ ಸರ್. ಅಲ್ಲಿಂದ ಕಟ್ ಮಾಡಿ ಇಮಿಡಿಯೇಟ್ ಆಗಿ ಟ್ರಾನ್ಸ್ಪೋರ್ಟ್ ಮಾಡೋದಾಗಲಿ, ಒಂದು ರೇಟ್ ಒಳ್ಳೆ ರೇಟ್ ಸಿಗೋದಿತ್ತು. ಮತ್ತೆ ಹೊಸ ತಂತ್ರಜ್ಞಾನದೊಳಗೆ ಅದು ಸ್ಪೇಸಿಂಗ್ ಅಂದ್ರೆ ಅಂತರ ಅಲ್ಲಿ ಏನಾದ್ರೂ ವ್ಯತ್ಯಾಸ ಹಂಗೆ? ಹೌದು ಸರ್, ಖಂಡಿತವಾಗಿ. ಇಲ್ಲಿ ಏನಿದೆ, ಸಾಲದಿಂದ ಸಾಲು ನಾವು 6 ಫುಟ್ ಅಂತರ ಬಿಡಿಸ್ತೇವೆ ಸರ್ ಹೈ ಡೆನ್ಸಿಟಿಯಲ್ಲಿ. ಆಮೇಲೆ ಗಿಡದಿಂದ ಗಿಡಕ್ಕೆ 5 ಫುಟ್ ಸುಮಾರು ಅಂತರ ಬಿಡ್ತೇವೆ. ಇದರಿಂದ ಏನಾಗುತ್ತೆ, ಪ್ಲಾಂಟ್ ಡೆವಲಪ್ಮೆಂಟು ಚೆನ್ನಾಗಾಗುತ್ತೆ ಸರ್. ಆಮೇಲೆ ಇಂಟರ್ ಕಲ್ಟಿವೇಷನ್ ನಡು ಏನಾದ್ರು ನೀವು ಕಳೆ ತೆಗೆಯೋದಾಗಲಿ, ಗೊಬ್ಬರ ಏನಾದ್ರು ಹಾಕೋದಾಗಲಿ, ಅದರ ಅನುಕೂಲ ಆಗೋಕ್ಕೆ 6 ಫುಟ್ ನಾವು ಗ್ಯಾಪ್ ಬಿಟ್ಟಿರ್ತೀವಿ. ಹೈ ಡೆನ್ಸಿಟಿ ಬೇಕಾ ಈಗ ಬಾಳೆಯೊಳಗೆ? ಸರ್, ಡೆಫಿನೆಟ್ಲಿ ಸರ್, ಹೈ ಡೆನ್ಸಿಟಿ ನೀವು ಕಣ್ಣಾರೆ ನೋಡ್ತಾ ಇದ್ರಿ ಸರ್ ಈಗ ಪ್ಲಾಟ್ ಅಲ್ಲಿ. ಬಟ್ ಇದರಿಂದ ಏನಾಗುತ್ತೆ ಸರ್, ಒಂದು ಸಣ್ಣ ಜಾಗದಲ್ಲೂ ನಾವು ಮ್ಯಾಕ್ಸಿಮಮ್ ಬೆನಿಫಿಟ್ ತಗೋಬಹುದು ಸರ್ ಹೈ ಡೆನ್ಸಿಟಿ ಅಂತ. ಈಗ ಇದೇ ನಾವು ಬಾಳೆಯನ್ನು ನಾವು 2 ಎಕರೆಯಲ್ಲಿ ಬೆಳೆಯೋದು, ಸುಮಾರು 1.5 ಎಕರೆಯಲ್ಲಿ ನಾವು ಅಷ್ಟು ಬೆಳೆದು ಪೀಕ್ ತೆಗಿತಾ ಇದ್ದೀವಿ ಸರ್. 2 ಎಕರೆಯಿಂದ ಬರುವ ಪೀಕ್ ಅನ್ನು 1.5 ಎಕರೆಯಲ್ಲಿ ನಾವು ತೆಗಿತಾ ಇದ್ದೀವಿ. ಆಮೇಲೆ ನಿಮ್ಗೆ ಮ್ಯಾನೇಜ್ಮೆಂಟ್ ಅಂದ್ರೆ ಅದ್ರದ್ದು ದೇಖರೇಖೆ ಅಂತಾರಲ್ಲ ಸರ್, ಅದನ್ನ ಮಾಡೋಕ್ಕೂ ಈಸಿ ಆಗುತ್ತೆ ಸರ್ ರೈತ. ಹಾಗಾಗಿ ನಾವು ಹೈ ಡೆನ್ಸಿಟಿ ಹೇಳೋದು ಒಳ್ಳೇದು ಹಾಗಾದ್ರೆ. ಡೆಫಿನೆಟ್ಲಿ ಸರ್, ಹೈ ಡೆನ್ಸಿಟಿ ರೈತರು ಮಾಡಿದ್ರೆ ಬಹಳ ಉತ್ತಮ ಸರ್. ಹೈ ಡೆನ್ಸಿಟಿ ಜೊತೆಗೆ ಹನಿ ನೀರಾವರಿ ಕಡ್ಡಾಯ ಮಾಡೋದು ನಾನು ಸಜೆಷನ್ ಕೊಡ್ತೇನೆ ಸರ್ ರೈತ ಬಾಂಧವರಿಗೆ. ಹನಿ ನೀರಾವರಿ ಇಲ್ದಂಗೆ ದಯವಿಟ್ಟು ಹೈ ಡೆನ್ಸಿಟಿಗೆ ಹೋಗ್ಬೇಡಿ ಸರ್. ಮತ್ತೆ ಅದಕ್ಕೆ ಬೇಕಾದಂತ ಪೋಷಕಾಂಶಗಳನ್ನ ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಹಂತದಲ್ಲಿ ಒದಗಿಸಿಕೊಡ್ಬೇಕು. ನಾವು ನೋಡಿದ್ರೆ ಗಿಡ ಹಚ್ಚ ಹಸಿರಾಗಿದೆ, ಅದು ಡಾರ್ಕ್ ಗ್ರೀನ್ ಅಂತೀವಲ್ಲ ಹಾಗಿದೆ, ಏನೇನ್ ಕೊಟ್ಟಿದ್ದೀರಿ ಸರ್? ಇದಕ್ಕೆ ಮೇನ್ ಡೋಸ್ ಅಂದ್ರೆ ಪ್ಲಾಂಟ್ ಆದ ತಕ್ಷಣದಿಂದ ಒಂದು ಚಾರ್ಟ್ ಇದೆ ಸರ್. 15 ದಿವಸಕ್ಕೊಂದ್ಸಲ, 30 ದಿವಸಕ್ಕೊಂದ್ಸಲ, 45 ದಿವಸ, ಈ ತರ 15 ಡೇಸ್ ಗ್ಯಾಪ್ ಬಿಟ್ಬಿಟ್ಟು ಒಂದು ಚಾರ್ಟ್ ಇದೆ ಸರ್. ಆ ಪ್ರಕಾರ ನಾವು NPK ಕೊಡ್ತೇವೆ. ಸಾಧ್ಯದಷ್ಟು ಎಷ್ಟು ಜಾಸ್ತಿ ಕೊಟ್ಟಿಗೆ ಗೊಬ್ಬರ ಕೊಡ್ತಿರಲ್ಲ ಸರ್ ಬಾಳೆಗೆ, ಅಷ್ಟು ಉತ್ತಮ ಇಳುವರಿ ಪಡಿಬಹುದು. ಆಮೇಲೆ ಸಾವಯವ ಪದ್ಧತಿಯಿಂದನೇ ಮಾಡೋರಿದ್ರೆ ಜೀವಾಮೃತ ಅದನ್ನ ಮಾಡಿ ಅದನ್ನ ಸ್ಪ್ರೇ ಮಾಡಿದ್ರು ಒಳ್ಳೆಯ ಇದು ಬರುತ್ತೆ ಸರ್. ಬಟ್ ಬಾಳೆಗೆ ರಾಸಾಯನಿಕ ಗೊಬ್ಬರ ಹಾಕೋದು ಒಂದ್ ಸ್ವಲ್ಪ ನಾನು ಸಜೆಷನ್ ಮಾಡ್ತೇನೆ ಸರ್. ಯಾಕಂದ್ರೆ ಇದು ಬಹಳ ಇದರಿಂದ ಇಳುವರಿ ಬರೋದ್ರಿಂದ ಬಹಳಷ್ಟು ನಾವು ಭೂಮಿ ಮೇಲೆ ಒತ್ತಡ ಹಾಕಕ್ ಬರಲ್ಲ ಸರ್. ಸೊ ಅದಕ್ಕೆ NPK ಇಸ್ ಮಸ್ಟ್ ಸರ್. ಅಂದ್ರೆ ಹಾಕು ಅದನ್ನು ಬೇರೆ ಬೇರೆ ಹಂತದಲ್ಲಿ ಕೊಡೋದ? ಅದು ಬೇರೆ ಬೇರೆ ಹಂತದಲ್ಲಿ ಕೊಡ್ಬೇಕು ಸರ್. ಅದು ಒಂದ್ ಚಾರ್ಟ್ ಇದೆ ಸರ್, ಅದು 15 ಡೇಸ್ ಪ್ಲಾನ್ ನಾಟಿ ಆದ ತಕ್ಷಣ ಬನಾನಾ ಸ್ಪೆಷಲ್ ಅಂತೇಳಿ IHR ಇಂದ ಒಂದ್ ಪ್ರಾಡಕ್ಟ್ ಇದೆ ಸರ್. ಆ ಬನಾನಾ ಸ್ಪೆಷಲ್ ಬೇಸಲ್ ಡೋಸ್ ಹಾಕಿ ಪ್ಲಾಂಟಿಂಗ್ ಮಾಡ್ಬೇಕು ಸರ್. ಅದರ ಜೊತೆಗೆ ನಾವು ನೀಮ್ ಕೇಕ್ ಅಂದ್ರೆ ಬೇವಿನ ಹಿಂಡಿಯನ್ನು ಹಾಕಿದ್ರಿಂದ ಏನೂ ರೋಗ ಇದು ಬರಲ್ಲ ಸರ್, ಪೆಸ್ಟ್ ಅಟ್ಯಾಕ್ ಆಮೇಲೆ ಹುಳದ್ದೇನು ಅಟ್ಯಾಕ್ ಏನು ಆಗಲ್ಲ ಸರ್. ಆಮೇಲೆ ಹಂತ ಹಂತವಾಗಿ ಬನಾನಾ ಸ್ಪೆಷಲ್ ಅನ್ನೋದು ಅದು ಒಂದು 2 ಕೆಜಿ ಪ್ಯಾಕೆಟ್ ಸಿಗುತ್ತೆ ಸರ್, ಅರೌಂಡ್ ₹600 ಟು ಇದು ಇದೆ ಸರ್, 800 ರುಪೀಸ್ ವರೆಗೆ. ಅದನ್ನು ತಂದು ನಾವು IHR ಬೆಂಗಳೂರಿಂದ ಇದು ಮಾಡಿದ್ದು, ಅದು ರೈತರಿಗೆ ನಾವು ಹೇಳಿದ್ದೀವಿ ಸರ್ ಎಲ್ಲಿ ಸಿಗುತ್ತೆ ಅಲ್ಲ. ಅದು ಬಾಳೆ ಸಣ್ಣ ಗಿಡ ಇರೋದ್ರಿಂದ ಗೊನೆ ಬಿಡುವವರೆಗೂ ಅದನ್ನು ಸ್ಪ್ರೇ ಮಾಡ್ತಾ ಇದ್ರೆ ಒಳ್ಳೆ ಇಳುವರಿ ಬರ್ತಾ ಇದೆ ಸರ್. ದ್ರವ ರೂಪದ ಗೊಬ್ಬರ ಕೊಡ್ತಾ ಇದ್ರಿ ಈಗ? NPK ಈಗ ಡ್ರಿಪ್ ಮುಖಾಂತರ ನಾವು ಬೇಸಿಕಲಿ ಕೊಡ್ಬೇಕಂದ್ರೆ ದ್ರವ ರೂಪದ ಗೊಬ್ಬರನ ಕೊಡ್ತೇವೆ ಸರ್. ನಾವು ಸಜೆಸ್ಟ್ ಮಾಡೋದು ಅದೇ, ಅದರಿಂದ ಒಳ್ಳೆ ಪ್ರತಿಕ್ರಿಯೆ ಇದೆ ಸರ್, ಗಿಡದ್ದು ಬೆಳವಣಿಗೆನೂ ಚೆನ್ನಾಗಾಗ್ತಾ ಇದೆ ಸರ್ ಅದರಿಂದ. ಆಮೇಲೆ ಲೇಬರ್ ಕಾಸ್ಟ್ ಬಹಳ ಕಡಿಮೆ ಆಗ್ತಾ ಇದೆ ಸರ್. ಸೂಕ್ಷ್ಮ ಪೋಷಕಾಂಶಗಳನ್ನು ವಿಶೇಷವಾಗಿ ಕೊಡೋದು ಹಂಗೇನಾದ್ರು? ಸೂಕ್ಷ್ಮ ಅದೇ ನಾ ಹೇಳಿದಲ್ಲ ಸರ್, ಸೂಕ್ಷ್ಮ ಪೋಷಕಾಂಶ ಅಂದ್ರೆ ಬನಾನಾ ಸ್ಪೆಷಲ್ ಅನ್ನೋದು ಒಂದು ಕಾಂಪೋಸಿಟ್ ಆಗಿ ಬನಾನಾ ಕ್ರಾಪಿಗೆ ಮಾಡಿದಾರೆ ಸರ್. ನಮ್ಮ IHR ಬೆಂಗಳೂರು ಸೈಂಟಿಸ್ಟ್ ಡೆವಲಪ್ ಮಾಡಿದ ಸರ್ ಅದು. ಅದು ಬನಾನಾಕ್ಕೆ ಏನೇನು ಸೂಕ್ಷ್ಮ ಪೋಷಕಾಂಶ ಬೇಕು ಎಲ್ಲ ಅದರಲ್ಲಿ ಇದೆ ಸರ್. ಅದನ್ನು ಸ್ಪ್ರೇ ಮಾಡಿದ್ರೆ ಕಂಪ್ಲೀಟ್ ನೀವು ನೋಡ್ತಾ ಇದ್ರಲ್ಲ ಸರ್, ಹಚ್ಚ ಹಸಿರು ಎಲ್ಲಿ ಇರುತ್ತೆ ಸರ್, ಯಾವುದು ಕೊರತೆ ಇದರಿಂದ ಎಲ್ಲಿ ಇದಾಗಂಗಿಲ್ಲ ಸರ್, ಒಳ್ಳೆ ಇದಿದೆ ಸರ್. ಮತ್ತೆ ಕಳೆಗಳ ನಿರ್ವಹಣೆಗೆ ಅದೆಲ್ಲಾನು ಸರ್? ಇಲ್ಲಿ ಇನಿಷಿಯಲಿ ಸ್ವಲ್ಪ ಗಿಡ ಬೆಳವಣಿಗೆ ಆಗುವವರೆಗೆ ಅಷ್ಟೇ ಇದರಲ್ಲಿ ಕಳೆ ತೆಗೆಯೋದು ಒಂದ್ಸ ಪ್ರಾಬ್ಲಮ್ ಇರುತ್ತೆ ಸರ್. ಅದು ಒಂದ್ಸಲ ನಾವು ಫುಲಿಯೇಜ್ ಪೂರ್ತಿ ಕವರ್ ಆಯ್ತಂದ್ರೆ ಸೂರ್ಯನ ಬೆಳಕು ಭೂಮಿಗೆ ಬಿದ್ರೆ ಅಷ್ಟೇ ಕಳೆ ಬರುತ್ತೆ ಸರ್. ಈಗ ಆಲ್ಮೋಸ್ಟ್ ನೀವು ನೋಡ್ತಾ ಇದ್ರಿ ಸರ್, ಎಲ್ಲ ಕವರ್ ಆಗಿದೆ, ಅಷ್ಟೇನು ಕಳೆದು ಪ್ರಾಬ್ಲಮ್ ಇಲ್ಲ ಸರ್. ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾವೇನ್ ಸಜೆಸ್ಟ್ ಮಾಡ್ತಿದ್ದೀವಿ ಅಂದ್ರೆ ಕಳೆ ಒಂದ್ಸಲ ಬೆಳೆ ಆಗ್ಬಿಟ್ಟು ಅಲ್ಲೇ ರೂಟೋವೀಟರ್ ಇಂದ ಅಲ್ಲೇ ಕೊಚ್ಚಿ ಅದೇ ಗೊಬ್ಬರ ಆಗ್ಬಿಡ್ತು ಸರ್. ಅಲ್ಲಿಂದ ನಾವು ಭೂಮಿಯಲ್ಲಿ ಇದು ಫಲವತ್ತತೆಯನ್ನು ಜಾಸ್ತಿ ಮಾಡಿದ್ದೇವೆ ಸರ್. ಆತರ ನಾವು ಸಜೆಷನ್ ಕೊಟ್ಟಿದ್ದೇವೆ ಈ ಪ್ರಾರಂಭದ ಹಂತದಲ್ಲಿ ಅಂತ ಹೇಳಿದ್ರಲ್ಲ, ಅವಾಗ ಏನಾದರೂ ತರಕಾರಿ ಅಥವಾ ಹೂವಿನ ಬೆಳೆ ಇಂಥವೇನಾದ್ರು? ಖಂಡಿತವಾಗಿ ಸರ್, ಇವರು ಇನಿಷಿಯಲಿ ಟೊಮ್ಯಾಟೊ ಮತ್ತೆ ಚಿಲ್ಲಿ ಅನ್ನ ಬಾಳೆ ಒಳಗೆ ತೆಗೆದಿದ್ದಾರೆ ಸರ್. ಅವ್ರದ್ದು ಏನು ಕಾಸ್ಟ್ ಆಫ್ ಇನ್ಪುಟ್ ಇತ್ತಲ್ಲ ಸರ್, ಎಲ್ಲ ಅದರಲ್ಲೇ ಮೀಟ್ ಔಟ್ ಆಗಿದೆ, ಮತ್ತೆ ಸೇವಿಂಗ್ ಆಗಿದೆ ಸರ್ ಅವ್ರಿಗೆ. ಇವರು ಚಿಲ್ಲಿ ಹಾಕಿದ್ರು ಸರ್, ಅವಾಗ ಒಳ್ಳೆ ರಿಟರ್ನ್ಸು ಬಂತು ಮಾರ್ಕೆಟಿಂದ ಚೆನ್ನಾಗಿ. ಆ ಥರ ನೀವು ತರಕಾರಿ ಬೆಳೆಯನ್ನು ನಾವು ಪ್ಲಾನ್ ಮಾಡಿ ಇನಿಷಿಯಲ್ ಸ್ಟೇಜಲ್ಲಿ ಹಾಕೊಂಡು ರೈತರು ತೆಗೆದು ಅದು ಲಾಭ ಪಡ್ಕೋಬಹುದು ಸರ್. ಗೊನೆಗಳು ಹೇಗೆ ಬರ್ತಾ ಇದಾವೆ? ಅಲ್ಲೊಂದು ಇಲ್ಲೊಂದು ನೋಡ್ತಾ ಇದೀವಿ. ಗೊನೆ ತುಂಬಾ ಚೆನ್ನಾಗಿದೆ ಸರ್, ತಾವು ನೋಡ್ತಾ ಇದೀರಿ. ಒಳ್ಳೆ ಇದು ಇಳುವರಿ ಬರುವುದು ನಿರೀಕ್ಷೆ ಇದೆ ಸರ್, ರೈತರಿಗೂ ಇದೆ ನಮಗೂ ಇದೆ. ಇದರಿಂದ ಲಾಭ ಆಗಿ ಇದನ್ನು ನೋಡ್ಬಿಟ್ಟು ಒಂದು ಸುಮಾರು ಜನ ರೈತರು ಇದ್ರ ಪ್ರಭಾವಿತ ಆಗಿ ಅವರು ಮುಂದೆ ಬಂದ್ರೆ ಬಹಳ ರೈತರಿಗೆ ಲಾಭ ಆಗುತ್ತೆ ಸರ್. ಈ G9 ಇನ್ನೊಂದು ಅನುಕೂಲನೂ ಅನಾನುಕೂಲನೂ ಗೊತ್ತಿಲ್ಲ, ಒಂದೇ ದಿನಕ್ಕೆ ಕಟ್ ಆಗಿ ಬರುತ್ತೆ. ಹಾ ಸರ್, ಈಗ ಅದಕ್ಕೆ ನಾವು ಏನ್ ಪ್ಲಾನ್ ಮಾಡಿದೇವೆ ಸರ್, ಅಡ್ವಾನ್ಸ್ ಆಗಿ ನಾವು ಏನ್ ಬೈಯರ್ಸ್ ಇರ್ತಾರಲ್ಲ ಸರ್, ಅಂದ್ರೆ ಯಾರು ಖರೀದಿ ಮಾಡ್ತಾರಲ್ಲ ಅವ್ರಿಗೆ ಎಲ್ಲರಿಗೂ ಹೇಳಿದೇವೆ ಸರ್, ಅವರಲ್ಲೇ ಇಂಟರ್ ಕಾಂಪಿಟೇಷನ್ ಡೆವಲಪ್ ಮಾಡಿದ್ದೇವೆ. ಈ ತರ ಒಂದೇ ಕಡೆ ಪ್ಲಾಟ್ ಇದ್ರೆ ಅವರಿಗೂ ಅನುಕೂಲ ಆಗುತ್ತೆ ಸರ್, ಒಂದೇ ಗಾಡಿಯಲ್ಲಿ ತಂದು ಎಲ್ಲ ಲೋಡ್ ಮಾಡ್ಕೊಂಡು ಹೋದ್ರೆ ಅವ್ರಿಗೂ ವರ್ಕೌಟ್ ಆಗುತ್ತೆ, ಫಾರ್ಮರ್ಗೂ ಇದರಿಂದ ಲಾಭ ಆಗಬೇಕಂತ ಒಂದ್ ಮೂರ್ನಾಲ್ಕು ಜನ ಕೇಳಿದ್ದೇವೆ ಸರ್, ಯಾರು ಹೆಚ್ಚಿಗೆ ರೇಟ್ ಕೊಡ್ತಾರೆ ಅವರಿಗೆ ಇದು ನಾವು ಕೊಡ್ತೇವೆ ಅಂತೇಳಿ. ಸೊ ಆತರ ಮಾಡಿ ಒಂದು ಇದು ಮಾಡಿ ಬಿಫೋರ್ ಹಾರ್ವೆಸ್ಟ್. ಬಿಫೋರ್ ಹಾರ್ವೆಸ್ಟ್ ಅಂದ್ರೆ ನಾವು ಮೊದಲೇ ಅವ್ರು ಬಂದು ಪ್ಲಾಟ್ ಎಲ್ಲ ನೋಡಿದಾರೆ ಸರ್, ನೋಡ್ಬಿಟ್ಟು ಅವ್ರಿಗೆ ಇಂಟರ್ನ್ ಅವರಲ್ಲೇ ಕಾಂಪಿಟೇಷನ್ ಮಾಡಿ ರೈತರಿಗೆಲ್ಲ ನುಕ್ಸಾನ್ ಆಗಲ್ದಂಗೆ ನಾವು ಪ್ರಯತ್ನ ಮಾಡ್ತಾ ಇದ್ರು. ಈಗ ಮಾತುಕತೆ ನಡೆದಿದೆ? ಮಾತುಕತೆ ನಡೆದಿದೆ ಸರ್. ಈಗ ಹುಬ್ಳಿಯಿಂದ ಸುಮಾರು ಜನ ಬಂದು ನೋಡ್ಕೊಂಡು ಹೋಗಿದ್ದಾರೆ ಸರ್, ಧಾರವಾಡದಲ್ಲಿ ಒಂದ್ ಇಬ್ಬರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅದ್ರಲ್ಲಿ ಯಾರು ಹೈಯೆಸ್ಟ್ ರೇಟ್ ಕೊಡ್ತಾರೆ ರೈತರಿಗೆ ನೇರವಾಗಿ ಅವ್ರಿಗೆ ಪರಿಚಯ ಮಾಡ್ತಾ ಇದ್ದೇವೆ ಸರ್, ಅವ್ರದ್ದು ನಂಬರ್ ಇವ್ರಿಗೂ ಕೊಡ್ತಾ ಇದ್ದೇವೆ. ಯಾವಾಗ ಹಾರ್ವೆಸ್ಟ್ ಬರುತ್ತೆ ಎಲ್ಲ ಅವರು ನಮ್ಗಿಂತ ಒಂದು ಅಡ್ವಾನ್ಸ್ ಮುಂದಿರ್ತಾರೆ ಸರ್, ಯಾವ ಟೈಮಿಗೆ ಬರುತ್ತೆ ಅಂದ್ರೆ ಅವ್ರಿಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಸರ್, ಆ ಪ್ರಕಾರ ಈ ರೇಟ್ ಹೊಂದ್ತಂತಾರೆ ಅವ್ರಿಗೆ ಯಾವ್ದು ಜಾಸ್ತಿ ಬರುತ್ತೆ ಅದರಲ್ಲಿ ನಾವು ಇದು ಮಾಡ್ಕೊಡ್ತೇವೆ. ಈಗ ಮಾತುಕತೆ ಬೇಗ ಮುಗಿಬೇಕಾ ಅಥವಾ ಏನು ಅದು ಇಲ್ಲ? ಆ ನಂತರ ಗೊನೆ ನೋಡ್ಕೊಂಡು ಹೇಳ್ತೀವಿ. ಇಲ್ಲ ಸರ್, ಬೇಗ ಮುಗಿಯುತ್ತೆ. ಈಗ ಏನಾಗಿದೆ, ಧಾರವಾಡದಿಂದ ಒಂದ್ ಇಬ್ಬರು ಬಂದು ನೋಡ್ಕೊಂಡು ಹೋಗಿದ್ದಾರೆ ಸರ್, ಅವ್ರದ್ದು ರೇಟ್ ಫೈನಲ್ ಆಗಿಲ್ಲ, ಅದ್ ನೋಡ್ಬಿಟ್ಟು ಇಮಿಡಿಯೇಟ್ ಆಗಿ ನಾವು ಫೈನಲ್ ಮಾಡಿ ರೈತರಿಗೆ ಹೇಳಿದೇವೆ ಸರ್, ಯಾರು ನಿಮ್ಗೆ ರೇಟ್ ವರ್ಕೌಟ್ ಆಗುತ್ತೆ ಅವರಿಂದ ಫೈನಲ್ ಮಾಡ್ಕೊಳ್ಳಿ ಅಂತ. ಇಷ್ಟೆಲ್ಲ ನಾವು ಅತ್ಯಂತ ಆಧುನಿಕ ತಂತ್ರಜ್ಞಾನವನ್ನ ಬಳಸಿ ತೋಟಗಾರಿಕೆ ಮಾಡ್ತೀವಿ ಅಂದ G9 ಬಾಳೆಗೆ ಕೀಪಿಂಗ್ ಕ್ವಾಲಿಟಿ ಅಷ್ಟೊಂದಿಲ್ಲ, ಬೇಗ ಕೇಳ್ತಾವು ಅಂತ. ಅದಕ್ಕೇನಾದ್ರು ಕೀಪಿಂಗ್ ಕ್ವಾಲಿಟಿ ಅಂದ್ರೆ ಸರ್, ಇಲ್ಲಿ ನಮ್ದು ರೈತರಲ್ಲಿ ಏನಂದ್ರೆ, ಈಗ ಇವರು ಪೂರ್ತಿ ಹೋಲ್ಸೇಲ್ ಈಗ ಮಾತುಕತೆ ಆದ್ರೆ ಒಂದೇ ಸಲ ಹೋಗುತ್ತೆ ಸರ್. ಇದು ನೀವು ಹೇಳೋದು ನಾನು ಒಪ್ತೇನೆ ಸರ್, ಕೀಪಿಂಗ್ ಕ್ವಾಲಿಟಿ ಕಡಿಮೆ ಇದೆ, ಬಟ್ ಪ್ರೊಸೆಸಿಂಗ್ ಇಂಡಸ್ಟ್ರಿಯಲ್ ಚಿಪ್ಸ್ ಆತರ ಇದಕ್ಕೆ ಮಾಡಕ್ಕೂ ಯೂಸ್ ಮಾಡಬಹುದು ಸರ್. ಆಮೇಲೆ ಈಗ ಎಲ್ಲ ರೈಪನಿಂಗ್ ಚೇಂಬರ್ಸ್ ಎಲ್ಲ ಇಲ್ಲಿ ಹುಬ್ಳಿಯಲ್ಲೆಲ್ಲ ಬಂದಿದಾವೆ ಸರ್, ಅಲ್ಲಿ ಇಲ್ಲೆಲ್ಲ ಸ್ಟೋರ್ ಮಾಡಿ ಅಲ್ಲಿಂದ ಬೇರೆ ಕಡೆ ಡಿಸ್ಪ್ಯಾಚ್ ಮಾಡ್ತಾ ಇದಾರೆ ಸರ್. ಸೊ ಇವರು ಜಾಸ್ತಿ ಹೊತ್ತು ಇಡೋದು ಏನು ಪ್ರಶ್ನೆ ಬರಲ್ಲ ಸರ್. ಇಲ್ಲಿ ಅವರು ಒಂದು ಯೂನಿಫಾರ್ಮ್ ರೈಪನಿಂಗ್ ಮಾಡಿ ಅವರು ಬೇರೆ ಪೂನಾ ಅಲ್ಲಿ ಕಳಿಸ್ತಾ ಇದಾರೆ. ಈಗ ನೀವೇನೋ ಇಲಾಖೆಯಿಂದ ಒಂದು ಕಾರ್ಯಕ್ರಮದ ಅಡಿಯೊಳಗೆ ಸಹಾಯ ಮಾಡಿದಿರಿ, ಬೇರೆ ರೈತರು ತಾವಾಗಿ ಮನಸ್ಸು ಮಾಡಿ ಇಂಥ ಒಂದು ಬಾಳೆಯನ್ನ ಹೈಟೆಕ್ ನೊಳಗೆ ಬೆಳೆದ್ರೆ ಅವರಿಗೆಲ್ಲ ಲಾಭ ಆಗತ್ತೋ ಹೇಗೆ? ಖಂಡಿತವಾಗಿ ಲಾಭ ಆಗುತ್ತೆ ಸರ್. ಬಟ್ ನಾನೇನ್ ಸಜೆಷನ್ ಮಾಡ್ತೇನೆ ಅಂದ್ರೆ, ದಯವಿಟ್ಟು ರೈತರು ತಾವಾಗೆ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಇಲಾಖೆಗೆ ಭೇಟಿ ಕೊಟ್ರೆ ನಮ್ಮ ಅಧಿಕಾರಿ ಯಾರೋ ಒಬ್ಬರು ಬಂದು ಅವರಿಗೆ ನಾಟಿ ಮಾಡೋದ್ರಿಂದ ಹಿಡಿದು ಹಾರ್ವೆಸ್ಟ್ ಮಟ ಅವ್ರಿಗೆ ಗೈಡ್ ಮಾಡಕ್ಕೆ ನಾವು ಸಹಾಯ ಮಾಡ್ತೇವೆ ಸರ್. ಈ CHD ಅಂದ್ರೆ ಕಾಂಪ್ರಿಹೆನ್ಸಿವ್ ಹಾರ್ಟಿಕಲ್ಚರ್ ಡೆವಲಪ್ಮೆಂಟ್, ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ, ಈ ಯೋಜನೆಯ ಲಾಭವನ್ನು ಪಡಿಬೇಕಾಯ್ತು ಅಂದ್ರೆ ರೈತರು ಏನ್ ಮಾಡಬಹುದು ಸರ್? ಏನಿಲ್ಲ ಸರ್, ಈ ಯೋಜನೆ ಲಾಭ ಪಡಿಬೇಕಂದ್ರೆ ನಮ್ಮ ಆಫೀಸಿಗೆ ಬಂದು ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ಇರ್ತಾರೆ ಸರ್, ಸಹಾಯಕ ತೋಟಗಾರಿಕೆ ಅಧಿಕಾರಿ, ಅವ್ರ ಹತ್ರ ಹೆಸರು ಬರ್ಸಿದ್ರೆ ನಾವು ಬಜೆಟ್ ನೋಡಿಕೊಂಡು ಅಲಾಟ್ ಮಾಡ್ಕೊಂತ ಬರ್ತೇವೆ ಸರ್. ಅವರಿಗೆ ಪ್ರಯಾರಿಟಿ ಮೇಲೆ ಯಾರು ಮೊದಲು ಹೆಸರು ಬರ್ದಿರ್ತಾರೆ ಅವರಿಗೆ ಪ್ರಯಾರಿಟಿ ಮೇಲೆ ನಾವು ಕೊಟ್ಕೊಂತ ಬರ್ತೇವೆ ಸರ್. ಈಗ ಯಾರು ನಮ್ಮಲ್ಲಿ ಯಾರ್ಯಾರು ಬರ್ಸಿದ್ದಾರೆ ಆಲ್ಮೋಸ್ಟ್ ಎಲ್ಲರಿಗೆ ನಾವು ಕವರ್ ಮಾಡಿದ್ದೇವೆ ಸರ್, ಕೊಟ್ಟಿದ್ದೇವೆ. ಇದು ತೋಟಗಾರಿಕೆ ಬೆಳೆಗೆ ಅದರಲ್ಲಿ ಪ್ರಮುಖವಾಗಿ ನಾವು ಆಯ್ಕೆ ಮಾಡ್ಕೊಂಡಂತ ಬಾಳೆ ಬೆಳೆಗೆ ಯೋಗ್ಯ ಐತೋ ಇಲ್ಲೋ, ಜಮೀನು ನೀರಿನ ಸೌಲಭ್ಯ ಐತೋ ಇಲ್ಲ, ಇವನ್ನೆಲ್ಲ ನೋಡ್ತೀರಿ ಅನ್ಸುತ್ತೆ? ಖಂಡಿತವಾಗಿ ನೋಡ್ತೇವೆ ಸರ್. ಮೊದಲು ಫಸ್ಟ್ ನಾವು ಬಾಳೆ ಮಾಡೋಕ್ಕಿಂತ ಮುಂಚೆ ಅವ್ರು ಬೋರ್ ಇತ್ತಂದ್ರೆ ಆ ನೀರನ್ನ ಪರೀಕ್ಷೆ ಮಾಡಕ್ಕೆ ನಾವು ಕಳಿಸ್ತೇವೆ ಸರ್. ಆಮೇಲೆ ಮಣ್ಣಿಂದ ಪರೀಕ್ಷೆ ಮಾಡಿಸ್ತೇವೆ ಸರ್. ಎರಡು ಪರೀಕ್ಷೆ ರಿಪೋರ್ಟ್ ಬಂದ ಮೇಲೆ ನಾವು ಮುಂದೆ ಮಾಡ್ತೇವೆ ಸರ್. ನೀರಲ್ಲಿ ಜಾಸ್ತಿ ನಾವು ಸಲೈನ ಇತ್ತಂದ್ರೆ ಅದು ಡ್ರಿಪ್ ಇರಿಗೇಷನ್ ಸೂಟೇಬಲ್ ಆಗಲ್ಲ ಸರ್, ಕ್ಲಾಗಿಂಗ್ ಆಗುತ್ತೆ, ಅಂದ್ರೆ ನೀರು ಡ್ರಿಪ್ ಮುಖಾಂತರ ಬರಲ್ಲ ಸರ್. ಸೊ ಫಸ್ಟ್ ನಾವು ನೋಡೋದೇ ಅದು ಸರ್, ನೀರಿಂದ ಪರೀಕ್ಷೆ, ಆಮೇಲೆ ಮಣ್ಣಿನ ಪರೀಕ್ಷೆ ಮಾಡಿ ಮುಂದೆ ಅವರಿಗೆ ಸಜೆಷನ್ ಕೊಡ್ತೇವೆ ಸರ್. ಇನ್ ಕೇಸ್ ಮಣ್ಣು ಸರಿ ಇದ್ದಿಲ್ಲ ಅಂದ್ರೆ ಅದಕ್ಕೆ ಏನ್ ಮಾಡಬೇಕು, ಆಮೇಲೆ ನೀರಿಂದು ಇತ್ತಂದ್ರೆ ಅದಕ್ಕೇನು ಮತ್ತೆ ಒಂದಷ್ಟು ಸ್ಟೋರೇಜ್ ಟೈಪ್ ಮಾಡಿ ಅಲ್ಲಿಂದ ಒಂದ್ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿಸಿ ಆತರ ಮಾಡ್ತೇವೆ ಹೇಳ್ತೇವೆ. ಹನಿ ನೀರಾವರಿ ಸಬ್ಸಿಡಿ ಸಿಗುತ್ತೆ ರೈತರಿಗೆ, ಒಂದು ಸಾರಿ ಹನಿ ನೀರಾವರಿಯನ್ನು ಹಾಕ್ಸಿದ್ರೆ ಆ ಸಿಸ್ಟಮ್ ಬಂತು ಅಂದ್ರೆ ಎಷ್ಟು ದಿನ ಬರುತ್ತೆ ಅದು ಸರ್? ನಮ್ದು ಇದ್ರ ಪ್ರಕಾರ ಕನಿಷ್ಠ 10 ವರ್ಷ ಅದಕ್ಕೆ ಸರಿಯಾಗಿ ಮೇಂಟೈನ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಸರ್. ನೀಟ್ ಆಗಿ ಮೇಂಟೈನ್ ಮಾಡ್ಬೇಕು ಸರ್, ಅದಕ್ಕೆ ಯಾವ ತರ ಬೇಕು ಆತರ ಮಡಿಸಿ ಹೋಗಿದ್ರೆ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಸರ್. ಇದು ವಿಧಾನ ಇದೆ ಸರ್, ಅದಕ್ಕೆ ಆತರ ಮೇಂಟೈನ್ ಮಾಡ್ಬೇಕು. ನೀವು ಹೊಲದಲ್ಲಿ ಕೆಲಸ ಮಾಡ್ಬೇಕಂದ್ರೆ ನೀಟ್ ಆಗಿ ಅದನ್ನ ಸುತ್ತಿಟ್ಟು ನೀವು ಹೊಲದ ಕೆಲಸ ಮಾಡಬಹುದು, ಏನು ಪ್ರಾಬ್ಲಮ್ ಆಗಲ್ಲ ಸರ್. ಈಗ ನಾವು ಇನ್ಲೈನ್ ಕೊಡ್ತಾ ಇದ್ದೇವೆ ಬಾಳೆಯಲ್ಲಿ. ಇನ್ಲೈನ್ ಅಂದ್ರೆ ಇಲ್ಲಿ ಫಸ್ಟ್ ಪ್ಲಾಂಟಿಗೆ ಎಷ್ಟು ನಾವು ಡ್ರಿಪ್ ಹೊರಗಡೆ ನೀರು ಬರುತ್ತೆ, ಲಾಸ್ಟ್ ಪ್ಲಾಂಟಿಗೂ ಅಷ್ಟೇ ನೀರು ಹೊರಗಡೆ ಬರುತ್ತೆ. ಆಮೇಲೆ ಅದು ಮಣ್ಣಲ್ಲಿ ಹಾಕಿದ್ರು ಸಹ ನೀರು ಹೊರಗೆ ಬರುತ್ತೆ ಸರ್, ಕ್ಲಾಗಿಂಗ್ ಆಗೋ ಚಾನ್ಸ್ ಇಲ್ಲ. ಸೊ ಇದನ್ನ ಇನ್ಲೈನ್ ಒಂದು 6 ವರ್ಷ ಮಟ ಅಂದ್ರೂ ಕಣ್ಣು ಮುಚ್ಚಿ ನಾವು ಇದು ಮಾಡಬಹುದು. ವಾರಂಟಿ ಗ್ಯಾರಂಟಿ ಅಥವಾ ಮೇಂಟೆನೆನ್ಸ್ ಖಂಡಿತವಾಗಿ ಸರ್, ಇದು ISI ಮಾದರಿ ಇದೆ, ನಾವು ಇನ್ಸ್ಟಾಲೇಷನ್ ಮಾಡ್ತೇವೆ ಸರ್, ಅದೇ ಅಪ್ರೂವಲ್ ಆಗಿರುತ್ತೆ. ಸುಮಾರಷ್ಟು ಕಂಪನಿ ಅಪ್ರೂವಲ್ ಆಗಿದೆ ಸರ್. ನಾವು ಇನ್ಸ್ಟಾಲೇಷನ್ ಮಾಡುವಾಗೂ ಸಹ ISI ಇದು ಮಾರ್ಕಿಂಗ್ ಇರೋದು ಎಲ್ಲ ಲ್ಯಾಟ್ರಲ್ ಸಹ PVC ಪೈಪ್ ಎಲ್ಲ ಚೆಕ್ ಮಾಡಿಬಿಟ್ಟೆ ನಾವು ಬಿಲ್ ಇದು ಮಾಡಿರ್ತೇವೆ ಸರ್, ಅವರಿಗೆ ಅಮೌಂಟ್ ರಿಲೀಸ್ ಮಾಡಿರ್ತೇವೆ. ಈ ಕಾಂಪ್ರಿಹೆನ್ಸಿವ್ ಹಾರ್ಟಿಕಲ್ಚರ್ ಡೆವಲಪ್ಮೆಂಟ್ ಯೋಜನೆ ಅಡಿಯೊಳಗ ನೀವು ಒಂದ್ಸರಿ ಬಂದು ಎಲ್ಲಾ ಬೆಳೆಗಳನ್ನ ನಾಟಿ ಮಾಡಿದ್ರಿ ಅಂದ್ರೆ ಒಂದು ವರ್ಷದ ತನಕ ಅಷ್ಟೇ ಅವ್ರ ಮೇಲೆ ಕಣ್ಣಿರುತ್ತೋ ಅಥವಾ ನೀವು ಹೇಗೆ ಅವ್ರು ಎಷ್ಟು ದಿನ ಮಾಡ್ತಾರೆ ಅಷ್ಟು ದಿನ ಹಂಗಿದ್ದ ಇರುತ್ತೋ? ಇಲ್ಲ ಸರ್, ಕಂಟಿನ್ಯೂ ಆಗಿ ನಾವು ಮಾನಿಟರ್ ಮಾಡ್ತಾ ಇರ್ತೇವೆ ಸರ್ ಅವರಿಗೆ. ಇನ್ನ ಈ ಪ್ಲಾಟಿಗೆ ಸುಮಾರಷ್ಟು ಸಲ ಬಂದೇನೆ ಸರ್, ಅರೌಂಡ್ ಒಂದು 20-25 ಸಲ ಅಂತೂ ನಾನು ಬಂದಿದ್ದೆ, ನಾನು ಖುದ್ದಾಗಿ ಬಂದಿದ್ದೇನೆ ಸರ್. ನಮ್ಮ ಹೆಚ್ಚು ಸಹಾಯಕ ತೋಟಗಾರಿಕೆ ಅಧಿಕಾರಿಯವರು ಪದೇ ಪದೇ ವಿಸಿಟ್ ಮಾಡ್ತಾ ಇರ್ತಾರೆ ಸರ್. ಈಗ ಆಕ್ಚುಲಿ ಈ ಪ್ಲಾಟ್ ಅಲ್ಲಿ ನಾವು ನಿಂತಿದಿರಲ್ಲ ಸರ್, ಇದು ನೋಡ್ತಾ ಇದ್ರಲ್ಲ, ಇದು ಕಬ್ಬು ತುಳಿಯಾಕಿ ರೆಡಿ ಆಗಿತ್ತು ಸರ್. ಇದು ಪ್ಲಾಟ್ ಕಬ್ಬರು ಅವ್ರು ಖರೀದಿ ಮಾಡಿದ್ರು, ಅವ್ರಿಗೆ ಇಷ್ಟು ರಿಕ್ವೆಸ್ಟ್ ಮಾಡಿ ಕಬ್ಬು ಹಾಕ್ಬೇಡಿ, ಇದೊಂದ್ಸಲ ಬಾಳೆ ಹಾಕಿ ಅಂತೇಳಿ ರಿಕ್ವೆಸ್ಟ್ ಮಾಡಿ ಬಾಳೆ ಹಾಕಿದ್ರಿಂದ ಈಗ ಹೇಳ್ತಾ ಇದ್ದಾರೆ ಸರ್, ನಾನು ಕಬ್ಬು ಹಾಕಿದ್ರೆ ತಪ್ಪಾಗ್ತದೆ ಸರ್, ಬಾಳೆ ಹಾಕಿದ್ರೆ ನಂಗೆ ಭಾಳ ಖುಷಿ ಆಗಿದೆ ಅಂತ. ಸೊ ಈ ತರ ನಾವು ಕೃಷಿ ಇಲಾಖೆ ಕೃಷಿ ರೈತರು ಅಂದ್ರೂ ಅವ್ರಿಗೆ ಬಿಡಲ್ಲ ಸರ್, ಅವ್ರಿಗೂ ನಾವು ಫಾಲೋ ಅಪ್ ಮಾಡಿ ಯಾವ್ದು ಇಳುವರಿ ಚೆನ್ನಾಗಿ ಬರುತ್ತೆ, ಯಾವ್ದು ಅವ್ರಿಗೆ ಆರ್ಥಿಕ ಲಾಭ ಜಾಸ್ತಿ ಮಾಡುತ್ತೆ ಅದಕ್ಕೆ ನಾವು ಫಾಲೋ ಅಪ್ ಮಾಡ್ತಾ ಇರ್ತೇವೆ ಸರ್ ಎಲ್ಲರಿಗೆ. ಕಬ್ಬಿನಕ್ಕಿಂತ ಇದು ಹೇಗೆ ಒಳ್ಳೇದು ಸರ್? ತುಂಬಾ ಒಳ್ಳೇದು ಸರ್ ಕಬ್ಬಿನ. ಈ ಕಬ್ಬಿಗೆ ನೀವು ಫ್ಯಾಕ್ಟ್ರಿಗೆ ಕಳಿಸ್ಬೇಕು, ವೇಟ್ ಮಾಡಬೇಕು, ಆಮೇಲೆ ಅವರು ಕೇನ್ ಆಫೀಸರ್ಸ್ ಇನ್ ಟೈಮ್ ಬರಲ್ಲ. ಅದು ಈ ತರ ಒಂದ್ ವರ್ಷದ ಪೀಕ್ ಸುಮಾರು 1.5 ವರ್ಷ ಈ ತರ ಜಗತ್ತೆ ಸರ್, ಅದು ಕಟಾವ್ ಮಾಡಲ್ಲ, ಅವ್ರ ಮೇಲೆ ಡಿಪೆಂಡ್ ಇರಬೇಕಾಗುತ್ತೆ. ಬಟ್ ಇದ್ರಲ್ಲಿ ಹಂಗಿಲ್ಲ ಸರ್, ಇದರಲ್ಲಿ ನೀವು ಬಾಳೆಯನ್ನ ಸಾಕಷ್ಟು ನೀವು ಲೋಕಲ್ ಮಾರ್ಕೆಟ್ಗೂ ನೀವು ಬಾಳೆ ಕಟ್ ಮಾಡಿ ನೀವು ಮಾರಬಹುದು, ಆಮೇಲೆ ಯಾರ ಮೇಲೂ ಡಿಪೆಂಡ್ ಆಗ ಸಹ ಇದು ಇಲ್ಲ ಸರ್. ಆಮೇಲೆ ಮಾರ್ಕೆಟ್ ರೇಟ್ ಕಡಿಮೆ ಇತ್ತಂದ್ರೆ ಚಿಪ್ಸ್ ಮಾಡೋದು ಹೇಗೆ ಅದು ನಾವು ಪೋಸ್ಟ್ ಹಾರ್ವೆಸ್ಟ್ ಇದು ಟ್ರೈನಿಂಗ್ ಕೊಡ್ತಾ ಇದ್ದೇವೆ ಸರ್. ಲೋಕಲ್ ಚಿಪ್ಸ್ ಮಾಡಿ ಅದನ್ನು ಮಾರಕ್ಕೆ ಅವರಿಗೆ ಇದು ಮಾಡ್ತೇವೆ. ಹೊರಗಡೆ ಮಾರೋಕ್ಕಿಂತ ಚಿಪ್ಸ್ ಮಾಡಿ ಮಾರೋದ್ರಿಂದ ಬಹಳ ಲಾಭ ಆಗಿದೆ ಸರ್ ಕೆಲವರಿಗೆ. ಅದಕ್ಕೂ ದೊಡ್ಡ ಪ್ರಮಾಣದ ಒಂದು ಯೂನಿಟಿ ಬೇಕು, ಯೂನಿಟ್ ಬೇಕು, ಯೂನಿಟ್ ಬೇಕು ಸರ್. ಬಟ್ ಇಲ್ಲೇನಿದೆ, ಇಲ್ಲಿ ರೈತ ಸಂಘಗಳಿದಾವೆ ಸರ್ ಕೆಲವೊಂದು, ಅವರಿಗೆ ನಾವು ಒಂದು ಸ್ವಲ್ಪ ಮೋಟಿವೇಟ್ ಮಾಡ್ತಾ ಇದ್ದೇವೆ ಸರ್. ಅವ್ರು ಲೋಕಲ್ ಮಾರ್ಕೆಟ್ಗೆ ಎಷ್ಟು ಬೇಕು ಅಷ್ಟೇ ಮಾಡಿಕೊಂಡು ಅವರು ಡೆವಲಪ್ ಆಗ್ತಾ ಇದ್ದಾರೆ ಸರ್. ಒಟ್ಟಾರೆ ಏನು ಹೇಳ್ತೀರಿ ರೈತರಿಗೆ? ಸರ್, ನಾನು ರೈತರಲ್ಲಿ ಹೇಳೋದೇನಂದ್ರೆ, ರೈತರು ಈ ಹೈಟೆಕ್ ಅಂದರೆ ಉತ್ತಮ ಗುಣಮಟ್ಟದ ತಂತ್ರಾಂಶ ಬಳಸಿ ಯಾವುದೇ ಮಾಡಲಿ, ಒಂದು ಒಳ್ಳೆ ಗುಣಮಟ್ಟದಿಂದ ಉತ್ತಮ ತಂತ್ರಾಂಶ ಬೆಳೆಸಿ ಮಾಡಿದ್ರಿಂದ ಒಳ್ಳೆ ಲಾಭ ಪಡಿಬೋದು ಸರ್. ಆಮೇಲೆ ತೋಟಗಾರಿಕೆ ಇಲಾಖೆ ಸಹಾಯ ಪಡೆದು ಸಹಾಯಧನ ತಗೊಂಡು ಒಂದು ತಮ್ಮ ಆರ್ಥಿಕ ಮಟ್ಟವನ್ನು ಜಾಸ್ತಿ ಮಾಡಲಿಕ್ಕೆ ನಾನು ಎಲ್ಲ ರೈತ ಬಾಂಧವರಲ್ಲಿ ಮನವಿ ಮಾಡ್ತೇನೆ ಸರ್. ಒಳ್ಳೇದು ಸರ್, ಇಲ್ಲಿ ತನಕ ನೀವು ನಮ್ಮ ಜೊತೆಗೆ ಇದು. ಒಟ್ಟಾರೆ ನೀವು ಯೋಜನೆ ಅಡಿಯಲ್ಲಿ ಕೈಗೊಂಡಂತ ತೋಟದಲ್ಲೇ ನಿಂತುಕೊಂಡು ಈ ಯೋಜನೆಯ ಮಹತ್ವವನ್ನು ತಿಳಿಸಿಕೊಟ್ರಿ. ಇಂಥ ಒಂದು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಕಾರ್ಯಕ್ರಮ ನಿಮ್ಮ ಮೂಲಕ ಯಶಸ್ವಿ ಆಗಲಿ ಅಂತೇಳಿ ಹಾರೈಸ್ತೀನಿ. ಧನ್ಯವಾದ, ನಮಸ್ಕಾರ. ಬಹಳ ಧನ್ಯವಾದಗಳು ಸರ್, ನಮಸ್ಕಾರ. ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ಈ ಕುರಿತು ಹಳಿಯಾಳದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಆರ್ ಹಿರಿಯಾಳ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ ಜಾನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಹಳಿಯಾಳ ತಾಲೂಕು ಸಾಕಿನ ಬೆಳವಟಿಗೆಯ ಶಿವಪುತ್ರ ದೇಮಣ್ಣ ಪರಸೋಜಿ ಮತ್ತು ಬಳಗದವರಿಂದ ಭಜನೆಯ ಪದಗಳು, ವಚನಗಳು, ಕೀರ್ತನೆಗಳು, ಜನಪದ ಚೌಪದಿಗಳು ಭಜನೆಯ ಪದಗಳಾಗಿ ಹೊರಹೊಮ್ಮಿವೆ. ಮೊದಲಿಗೆ ಕಲ್ಲ ನಾಗರ ಕಂಡರೆ. ಕೇಳಿ ಈಗ ಹಾಲಧರ್ಮ ಗುಣಗಳ ನೀಡಿ.